ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆತ್ಮೀಯ ರೈತ ಬಾಂಧವರೇ, ಶರಣ ಶರಣಾರ್ಥಿಗಳು, ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಘನ ತ್ಯಾಜ್ಯ ನಿರ್ವಹಣೆ ಯೋಜನೆ ಕುರಿತು ಶ್ರೀ ಚಂದ್ರಶೇಖರಯ್ಯ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಘನತ್ಯಾಜ್ಯ ನಿರ್ವಹಣೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಮಾಡಿಕೊಳ್ಳಲಿಕ್ಕೆ ಸಾಹಸ ಸಂಸ್ಥೆ ತೋರಣಗಲ್ಲು ಇದರ ಕಾರ್ಯಕ್ರಮ ಸಂಯೋಜಕರಾಗಿರ್ತಕ್ಕಂಥ ಶ್ರೀಯುತ ಚಂದ್ರಶೇಖರಯ್ಯ MM ಇವರು ಭಾಗವಹಿಸಿದ್ದಾರೆ. ಸರ್, ನಿಮಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಚಂದ್ರಶೇಖರಯ್ಯವರೇ, ಈ ಸಾಹಸ ಸಂಸ್ಥೆ, ನಿಮ್ಮ ಸಂಸ್ಥೆ ಇದು ಎಲ್ಲಿದು, ಇದರ ಕಾರ್ಯವ್ಯಾಪ್ತಿ ಏನಿದೆ? ಸಾಹಸ ಸಂಸ್ಥೆ ಅಂತಕ್ಕಂಥದ್ದು ಪ್ರಧಾನ ಕಚೇರಿ ಬೆಂಗಳೂರಲ್ಲಿದೆ. ಇದು 2001 ಪ್ರಾರಂಭ ಆಗಿರ್ತಕ್ಕಂಥದ್ದು. ಬೇರೆ ಬೇರೆ ರಾಜ್ಯಗಳಲ್ಲೂ ಸಹಿತ ಈ ಸಾಹಸ ಸಂಸ್ಥೆ ಪ್ರೋಗ್ರಾಮನ್ನು ಮಾಡ್ತಾ ಇದೆ. ವಿವಿಧ CSR ಅಡಿಯಲ್ಲಿ ಆಗಿರ್ಬೋದು, ಕಾರ್ಪೊರೇಟ್ ಸೆಕ್ಟರ್ನ ಅಡಿಯಲ್ಲಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ನಾವು ಈಗಾಗಲೇ ಘನತ್ಯಾಜ್ಯ ನಿರ್ವಹಣೆಯನ್ನು ಮಾಡ್ತಾ ಇದ್ದೀವಿ. ನಾವು ಜಿಂದಾಲ್ನ CSR ಫೌಂಡೇಶನ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಒಂದಷ್ಟು ಹಳ್ಳಿಗಳಲ್ಲಿ ಈ ಘನತ್ಯಾಜ್ಯ ನಿರ್ವಹಣೆ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥ ಬೇಡಿಕೆ ಬಂದಾಗ ನಾವು 2015 ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಅಂದರೆ ಕಸದಿಂದ ರಸ ತೆಗೆಯೋದು ಅಂತಕ್ಕಂಥ ಒಂದು ಮಾತಿದೆ ನಮ್ಮಲ್ಲಿ, ಯಾವುದು ವ್ಯರ್ಥವಲ್ಲ. ಎಸ್, ಪ್ರತಿಯೊಂದು ವಸ್ತು ಸಹಿತ ಒಂದಲ್ಲ ಒಂದು ರೀತಿಯಿಂದ ನಮಗೆ ಮರುಬಳಕೆಗೆ ಉಪಯೋಗವಾಗ್ತದೆ ಅಂತಕ್ಕಂಥದ್ದು. ಹಾಗಾಗಿ ಘನ ತ್ಯಾಜ್ಯದಿಂದ ನಾವು ಪರ್ಯಾಯವಾಗಿ ಆ ಒಂದು ತ್ಯಾಜ್ಯವನ್ನು ಗೊಬ್ಬರವನ್ನಾಗಿ ಮಾರ್ಪಾಡಿಸಿಕೊಂಡು ಅದನ್ನು ಕೃಷಿಗೋ ಮತ್ತು ಬೇರೆ ಬೇರೆ ಕೆಲಸಗಳಿಗೆ ಬಳಸ್ಕೊಳ್ಬೋದು ಅಂತಕ್ಕಂಥದ್ದು. ಹೌದು ಸರ್, ತಾವು ಹೇಳ್ತಕ್ಕಂಥದ್ದು ತುಂಬ ಸತ್ಯವಾಗಿದೆ. ಇವತ್ತು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ ಒಂದು ಪದ ಕೇಳ್ಕೊಂಬರ್ತಾ ಇದೆ, ಸ್ವಚ್ಛ ಭಾರತ್ ಮಿಷನ್ ಅಂತಕ್ಕಂಥದ್ದು. ಸರ್, ಸ್ವಚ್ಛ ಭಾರತ್ ಮಿಷನ್ ಅಂತಕ್ಕಂಥದ್ದು ಕೇವಲ ಒಂದು ಭಾಗದಲ್ಲಿ ಅಥವಾ ಒಂದು ಯಾವುದೋ ಭಾಗ ಕ್ಲೀನ್ ಮಾಡಿದರೆ ಆಗೋದಿಲ್ಲ ಸರ್. ಇದರ ಮೂಲ ಉದ್ದೇಶ ಏನು ಅಂತೇಳಿದ್ರೆ, ಯಾರು ಮನೆಯಲ್ಲಿ ತ್ಯಾಜ್ಯವನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ ಅಥವಾ ಕಸವನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ, ಅವರು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಅಂದರೆ ಸಗ್ರಿಗೇಷನ್ ಅಂದರೆ ವಿಂಗಡಣೆ ಮಾಡಿಕೊಡ್ಬೇಕು. ಹೌದು, ಒಣದ್ಯಾವುದು, ಹಸಿದ್ಯಾವುದು, ಅಂದರೆ ಕೊಳೆಯೋದ್ಯಾವುದು, ಕೊಳೆಯದೇ ಇರೋದ್ಯಾವುದು, ಮತ್ತು ಅಪಾಯಕಾರಿ ತ್ಯಾಜ್ಯ ಯಾವುದು ಅಂತಕ್ಕಂಥದ್ದು. ಸೊ ಈ ಮೂರು ಅಂಶಗಳ ಮೇಲೆ ಹೆಚ್ಚಿನ ಒಂದು ಒಲವನ್ನು ತೆಗೆದುಕೊಂಡ್ಬಿಟ್ಟು ಜನಗಳು ಅಥವಾ ರೈತರು ಅಥವಾ ಎಲ್ಲ ವರ್ಗದವರು, ಬರೀ ಒಂದು ಕೆಲವರಿಗೆ ಮಾತ್ರ ಸೀಮಿತ ಅಲ್ಲ ಸರ್, ಎಲ್ಲರೂ ಸಹಿತ ಏನು ಮಾಡಬೇಕು, ಈ ತ್ಯಾಜ್ಯವನ್ನು ವಿಂಗಡಣೆ ಮಾಡಬೇಕು, ಮೂಲದಲ್ಲಿ ವಿಂಗಡಣೆ ಮಾಡಬೇಕು. ಕೊಳೆಯುವ ತ್ಯಾಜ್ಯ, ಕೊಳೆಯದೇ ಇರತಕ್ಕಂಥದ್ದು ಒಣ ತ್ಯಾಜ್ಯ. ಹೌದು ಹೌದು, ಅದು ಮತ್ತೆ ಇನ್ನೊಂದು ಅಪಾಯಕಾರಿ ತ್ಯಾಜ್ಯ ಅಂದ್ರೆ ಅದು ಯಾವುದು ಸರ್? ಡೀಟೇಲ್ ಆಗಿ ಹೇಳ್ಬಿಡ್ತೀನಿ. ಹಸಿ ಕಸ ಅಂತಕ್ಕಂಥದ್ದು ಏನಂದ್ರೆ, ನಿಮ್ಮ ಮನೆಯಲ್ಲಿ ಬರುವಂತಹ ಯಾವುದೇ ಒಂದು ಜೈವಿಕ ತ್ಯಾಜ್ಯ ಆಗಿರ್ಬೋದು, ಉದಾಹರಣೆಯಾಗಿ ತರಕಾರಿ ಆಗಿರ್ಬೋದು, ನಂತರ ನೀವು ಊಟ ಮಾಡಿ ಬಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಬರುವಂತಹ ಆಹಾರ ಪದಾರ್ಥಗಳಾಗಿರ್ಬೋದು, ಎಲೆಗಳಾಗಿರ್ಬೋದು, ಈ ತರದ ಒಂದು ವಸ್ತುಗಳೇ ನೀವು ಬೇಡ ಅಂತ ಬಿಸಾಕ್ತಾ ಇದ್ದೀರಲ್ವಾ, ಅದರಿಂದಲೇ ನೀವು ಆಗಲೇ ಪದ ಬಳಸಿರಿ, ಕಸದಿಂದ ರಸ. ನೀವು ಬೇಡವಂತ ಏನು ಬಿಸಾಕ್ತಾ ಇದ್ದೀರೋ ಆ ವಸ್ತುಗಳಿಂದ ನಾವು ರಸವನ್ನ ಮಾಡ್ಬೋದು. ಅದು ಹೇಗೆ ಅಂತೇಳಿದ್ರೆ, ನಿಮ್ಮ ಮನೆಯಿಂದ ಬಂದಿರುವಂತಹ ಆ ತ್ಯಾಜ್ಯ ವಿಂಗಡಣೆಯಾಗಿದ್ದೇ ಆದರೆ ನೀವೇನ್ ಮಾಡ್ಬೋದು ಅಂತಂದ್ರೆ, ನೀವು ಹೇಳಿದ ಹಾಗೆ ಗೊಬ್ಬರವನ್ನು ನಾವು ಮಾಡ್ತಾ ಜೊತೆಗೆ ಅದನ್ನ ನೈಸರ್ಗಿಕವಾಗಿ ನಿಸರ್ಗಕ್ಕೆ ಹೇಗೆ ನಾವು ಉತ್ಪತ್ತಿ ಮಾಡಿರ್ತೀವೋ ಹಾಗೆ ನಿಸರ್ಗಕ್ಕೆ ಅದನ್ನ ವಿಲೇವಾರಿ ಕೊಡಬಹುದು ಅಂತ ಒಂದು ಕೆಲಸ ಹಸಿ ತ್ಯಾಜ್ಯದಿಂದ ಆಗ್ತಾ ಇದೆ. ಇನ್ನು ಒಣ ತ್ಯಾಜ್ಯ ಅಂತ ಹೇಳಿದ್ರೆ, ಈಗಾಗಲೇ ನಿಮ್ಗೆ ಎಲ್ಲ ಕಡೆ ಗೊತ್ತಿದೆ, ಜನಗಳು ಹಳೆ ಪದ್ಧತಿಯನ್ನು ಬಿಟ್ಟು ಹೊಸ ಪದ್ಧತಿಯ ಮೂಲಕ ಹೋಗ್ತಾ ಇದಾರೆ, ಲೈಕ್ ಪ್ಲಾಸ್ಟಿಕ್ಗಳನ್ನ ಬಳಸ್ತಕ್ಕಂಥದ್ದು. ಈ ಪ್ಲಾಸ್ಟಿಕ್ಗಳು ಎಲ್ಲೇ ಬಿಸಾಕ್ರಿ, ನೀವು ಯಾವ ಭಾಗಕ್ಕಾದ್ರೂ ಹೋಗಿ ಚಿಕ್ಕ ಹಳ್ಳಿಗೆ ಹೋದ್ರೂ ಇವತ್ತು ಪ್ಲಾಸ್ಟಿಕ್ ಸಮಸ್ಯೆ ಇದೆ ಅಲ್ವಾ. ಆ ನಿಟ್ಟಿನೊಳಗಡೆ ಉಪಯೋಗಿಸೋದು ಮೊದಲು ಕಡಿಮೆ ಮಾಡೋಣ ಅಂತಕ್ಕಂಥದ್ದು ಮನವಿ. ಇದೇ ಕಾನ್ಸೆಪ್ಟ್ ಮೇಲೆ ಇವತ್ತು ಜಿಂದಾಲ್ ಫೌಂಡೇಶನ್ ತುಂಬ ಮಹತ್ವದ ಕಾಳಜಿ ಏನಿದೆ ಅಂತ ಹೇಳಿದ್ರೆ, ಹೇಗಾದರೂ ಮಾಡಿ ಈ ಸ್ವಚ್ಛ ಭಾರತ್ ಮಿಷನ್ ಒಳಗಡೆ ಜನಗಳಿಗೆ ಅರಿವಾಗಬೇಕು, ಎಲ್ಲಿ ಬೀದಿಯಲ್ಲಿ ಕಸ ಕಾಣಬಾರ್ದು, ರಸ್ತೆಗಳಲ್ಲಿ ಕಸ ಕಾಣಬಾರ್ದು, ನಿಮ್ಮ ನಿಮ್ಮ ಮನೆಗಳ ಮುಂದೆ ಸುತ್ತ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಒಂದು ಪ್ರಾಯೋಗಿಕವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಒಣ ಕಸ ತುಂಬ ಇಂಪಾರ್ಟೆಂಟ್ ಯಾಕೆ ಅಂತಂದ್ರೆ ಸರ್, ಇದೆಲ್ಲೂ ಕೊಳೆಯೋದಿಲ್ಲ. ಸುಮಾರು ದಿನಗಳು ಮತ್ತು ವರ್ಷಗಳು ಕಳೆದರೂ ಸಹಿತ ಅದು ಮಣ್ಣಲ್ಲಿ ಸೇರೋದ್ರಿಂದ ಅಲ್ಲಿನ ಮಣ್ಣಿಗೂ ಹೊಡೆತ ಬೀಳುತ್ತೆ, ಭೂಗರ್ಭಕ್ಕೆ ಸೇರೋದ್ರಿಂದ ನೀರಿಗೂ ಹೊಡೆತ ಬೀಳ್ತಾ ಇದೆ. ನಾವು ಅದನ್ನು ತೆಗೆದುಕೊಳ್ಳುವಾಗ ನೀರು ವಾಪಸ್ ನಮಗೆ ಅದೇ ಥರ ನೀರು ಸಿಗ್ತಾ ಹೋಗುತ್ತೆ. ಇಲ್ಲ ಒಂದು ಕಡೆ ಶೇಖರಣೆ ಮಾಡಿಟ್ಟು ನಾವೇನು ಮಾಡ್ತೀವಿ, ಗುಡ್ಡ ಆದ ತಕ್ಷಣ ಬೆಂಕಿ ಹಚ್ಚಿ, ಆ ಬೆಂಕಿ ಹಚ್ಚಿದಾಗ ಅದು ಡಯಾಕ್ಸಿನ್ ಅಂತಕ್ಕಂಥ ಒಂದು ಹೊಗೆ ಬರ್ತಾ ಇದೆ, ಆ ಹೊಗೆ ಕುಡಿದ್ರೆ ನಮಗೆ ಕ್ಯಾನ್ಸರ್ ಬರುತ್ತೆ ಫಸ್ಟ್. ಸೆಕೆಂಡ್ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಅಲ್ಲಿ ಅದರೊಳಗೆ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಚಿಕ್ಕ ಚಿಕ್ಕ ಕ್ರಿಮಿ ಕೀಟಗಳು ಕೂಡ್ತವೆ. ಆ ಕೀಟಗಳಲ್ಲಿ ಕೂಡೋದ್ರಿಂದ ಲೈಕ್ ಸೊಳ್ಳೆ ಬಂದು ನಮ್ಗೆ ಕಚ್ಚಿತು ಅಂತ ಹೇಳಿದ್ರೆ ನಮಗೆ ಡೆಂಗ್ಯೂ ಬರ್ಬೋದು, ಮಲೇರಿಯಾ ಬರ್ಬೋದು, ಕಾಲರಾ ಬರ್ಬೋದು, ಚರಂಡಿಗಳು ಎಲ್ಲ ಕಡೆ ಬ್ಲಾಕ್ ಆಗ್ತಾ ಇದೆ ಈಗ, ತಮಗೆಲ್ಲ ಗೊತ್ತಿರೋ ಹಾಗೆ. ಅದು ಪ್ಲಾಸ್ಟಿಕ್ನಿಂದಾಗಿನೇ ಎಸ್, ಪ್ಲಾಸ್ಟಿಕ್ಕು, ಬಾಟಲ್ಗಳಿದ್ದಾವೆ, ಚಪ್ಪಲ್ ಬಿಸಾಕ್ತೀವಿ ನಾವು, ಶೂ ಬಿಸಾಕ್ತೀವಿ, ಎಷ್ಟೋ ಜನ ಹರಿದ ಬಟ್ಟೆಗಳನ್ನು ಸಹಿತ ಬಿಸಾಕ್ ಹೋಗ್ಬಿಡ್ತಾರೆ ಹೊರಗಡೆ. ಸೊ ಇವನ್ನೆಲ್ಲ ನಾವೇನಂತೆ ಒಣಕಸ ಅಂತ ಕರಿತೀವಿ. ಇವನ್ನೊಂದು ಪ್ರತ್ಯೇಕವಾಗಿ ಇಡಿ, ಕೊಳೆಯದೇ ಇರುವಂತ ಅಂದ್ರೆ ಅಜೈವಿಕ ವಸ್ತುಗಳನ್ನು ಒಂದ್ ಕಡೆ ಇಡಿ, ಜೈವಿಕವಾಗಿರ್ತಕ್ಕಂಥ ಕೊಳೆಯುವ ವಸ್ತುಗಳನ್ನು ಒಂದ್ ಕಡೆ ಇಡಿ. ಅಪಾಯ ಅಂತ ನೀವು ತುಂಬಾ ಇಂಪಾರ್ಟೆಂಟ್ ಕೇಳಿದ್ರಲ್ಲ ಸರ್, ಯಾವ್ದಾದ್ರು ಒಂದು ವಸ್ತು ಮುಟ್ಟಿದ ಕೂಡಲೇ ನಮ್ಗೆ ಅದರಿಂದ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅನ್ನೋ ವಸ್ತುಗಳು ಕಾನ್ಸೆಪ್ಟ್. ಲೈಕ್ ನಾವು ಗ್ಲಾಸಸ್ ಇದೆ, ಪ್ರತಿ ಮನೆಗಳಲ್ಲೂ ಬಲ್ಬ್ಗಳಿದಾವೆ ಸರ್, ಗಾಜ್ ಇರುತ್ತೆ. ಆಮೇಲೆ ಎಷ್ಟೋ ಮನೆಗಳಲ್ಲಿ ಏನಾಗ್ತಾ ಇರುತ್ತೆ ಅಂದ್ರೆ, ಸಮಟೈಮ್ಸ್ ಕೆಲವರು ಶೇವಿಂಗ್ ಮಾಡ್ತಾ ಇರ್ತಾರೆ, ಬ್ಲೇಡ್ಸ್ ಎಲ್ಲ ಇರ್ತದೆ, ಸೀಜರ್ ಇರುತ್ತೆ. ಆಮೇಲೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಟ್ಯಾಬ್ಲೆಟ್ಸ್ ಇರುತ್ತೆ, ಟಾನಿಕ್ ಅನ್ನ ಕೊಡ್ತಾ ಇರ್ತಾರೆ, ಅದೆಲ್ಲದೂ ಕಸದಲ್ಲೇ ಹಾಕ್ತಾರೆ, ಅದೆಲ್ಲದನ್ನು ಮಿಕ್ಸ್ ಮಾಡಕ್ ಬಿಡ್ತಾರೆ. ಬರೇ ಕಸ ಅಂತಲ್ಲ ಸರ್, ಹಸಿದು, ಒಣದು, ಅಪಾಯಕಾರಿ ತ್ಯಾಜ್ಯ. ಇನ್ನೂ ಒಂದು ವಿಷಾದನೀಯ ಸರ್ ಅಂತ ಹೇಳಿದ್ರೆ, ಹಳ್ಳಿಗಳಲ್ಲಿ ಈ ಪದ ತುಂಬಾ ಇರಿಟೇಟ್ ಅನ್ಸ್ಬೋದು ಅವ್ರಿಗೆ, ಅಂತಾರೆ, ಮುಜುಗರಕ್ಕೊಳಗೆ ಪಡ್ಬೋದು. ಇತ್ತೀಚಿನ ದಿನಗಳಲ್ಲಿ ಕಿಶೋರಿಯರೆಲ್ಲ ಅಥವಾ ಒಂದ್ ಸ್ವಲ್ಪ ವಯಸ್ಸಂತ ಇರ್ತಕ್ಕಂಥವ್ರು ಒಂದು ಮಾಸಿಕ ಸಂದರ್ಭಗಳಲ್ಲಿ ಆಗ್ತಕ್ಕಂಥ ಎಷ್ಟೋ ಉಡುಪುಗಳನ್ನ ನಮ್ಮ ಈ ತ್ಯಾಜ್ಯದೊಳಗಡೆ ತಂದು ಹಾಕ್ಬಿಡ್ತಾರೆ. ಪ್ಯಾಡ್ಸ್ಗಳು, ಸಣ್ಣ ಮಕ್ಕಳು ಪ್ಯಾಡ್ಸ್, ದೊಡ್ಡವ್ರ ಪ್ಯಾಡ್ಸ್, ಈವನ್ ಒಂದು ಮಹಿಳೆಯರು ಸಹಿತ ಎಷ್ಟೋ ಸಂದರ್ಭಗಳು ತಂದು ಹಾಕಿರ್ತಕ್ಕಂಥ ಉದಾಹರಣೆಗಳು ಉಂಟು. ಅದಕ್ಕೆ ನಾವು ಅವ್ರಿಗೆ ಒಂದು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡಿದ್ವಿ. ನೀವು ಕೊಡ್ತೀರಾ, ಕೊಡೋದಾದ್ರೆ ಒಂದು ಪೇಪರ್ ಅಲ್ಲಿ ಚೆನ್ನಾಗಿ ರ್ಯಾಪ್ ಮಾಡಿ ಅದಕ್ಕೆ 8 ಮಾರ್ಕ್ ಹಾಕಿ ಕೊಡಿ. ಅಂದ್ರೆ ಅದೇನೋ ಅಪಾಯ ಇದೆ ಅಂತ ಅರ್ಥ. ನಮ್ಮ ಕಾರ್ಮಿಕರಿಗೂ ಸರಳ ಆಗುತ್ತೆ, ನೀವು ಕೊಡುವಂತ ಒಂದು ತ್ಯಾಜ್ಯಕ್ಕೂ ಮೌಲ್ಯ ಸಿಗುತ್ತೆ ಅಂತಕ್ಕಂಥದ್ದು ಸರ್. ಅಂದ್ರೆ ಈಗ ಜನರಿಗೆ ಈ ತರದ ಒಂದು ಅರಿವು ಜಾಗೃತಿ ಮೂಡಬೇಕು ಅಂದ್ರೆ ನಿಮ್ಮ ಸಂಸ್ಥೆಯಿಂದ ಆರಂಭದಲ್ಲಿ ಏನೇನು ಮಾಡ್ತಾ ಇದೆ? ಎಸ್, ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ವಿ ಸರ್. ಯೋಜನೆಯನ್ನ ಪ್ರಾರಂಭ ಮಾಡಿದ್ವಿ. ಇದರದ್ದು ಮೂಲ ಕಾರಣೀಕರ್ತರು ಅಂತ ಹೇಳಿದ್ರೆ ಡಾಕ್ಟರ್ ಸಿ ಎಸ್ ಕೇದಾರ್ ಅಂತೇಳಿ ಮಾಜಿ ಜಿಲ್ಲಾಧಿಕಾರಿಗಳು, ಅವರು ತುಂಬಾ ಉತ್ಸುಕರಾಗಿ ಈ ಕಾರ್ಯಕ್ರಮವನ್ನು ಈ ಭಾಗಕ್ಕೆ ತಗೊಂಡು ಬಂದರು ಸರ್. ಅದ್ರ ಜೊತೆಗೆ ವಿಶ್ವನಾಥ್ ಪಲ್ಲೇದ್ ಅಂತಕ್ಕಂಥವ್ರು, ಅದರ ಜೊತೆಗೆ ಅನ್ನದಾನಿ ಮತ್ತು ಈಗ ರಾಧಾಕೃಷ್ಣ ಅಂತಕ್ಕಂಥವ್ರು ಇದ್ದಾರೆ ಸರ್. ಇವರೆಲ್ಲರ ಒಂದು ಸಹಾಯದಿಂದ ನಮ್ಮ ಸಾಹಸ ಸಂಸ್ಥೆಯನ್ನ ಆಹ್ವಾನ ಮಾಡಿಬಿಟ್ಟು, ನಮ್ಮ ಭಾಗದಲ್ಲಿ ನೀವು ಬಂದು ಕೆಲಸವನ್ನು ನಿರ್ವಹಣೆ ಮಾಡಿ ಅನ್ನೋ ಒಂದು ಕಾರಣಕ್ಕೋಸ್ಕರನೇ ನಮ್ಮಲ್ಲಿರ್ತಕ್ಕಂಥ ನಮ್ಮ ಸಿಇಒ ಆಗಿರ್ತಕ್ಕಂಥ ದಿವ್ಯ ತಿವಾರಿ ಅಂತ ಇದ್ದಾರೆ ಸರ್, ಅವರು ಇಲ್ಲಿ ಆಡಿಟ್ ಅನ್ನ ಮಾಡಿದ್ರು. ಇಲ್ಲಿಯ ಸ್ಥಿತಿ ಹೇಗಿದೆ ಫಸ್ಟ್ ಅಂತಕ್ಕಂಥದ್ದು, ಆ ಸ್ಥಿತಿಯನ್ನ ಒಂದು ಗ್ರಾಸ್ಪ್ ಮಾಡಿಬಿಟ್ಟು ಅದನ್ನ ಅಧ್ಯಯನ ಮಾಡಿಬಿಟ್ಟು, ಆಯ್ತು ಈ ಪ್ರೋಗ್ರಾಮನ್ನ ಅಥವಾ ಈ ಕಾರ್ಯಕ್ರಮವನ್ನ ಒಂದು ಚಿಕ್ಕ ಹಳ್ಳಿಯಿಂದ ಪ್ರಾರಂಭ ಮಾಡೋಣ. ಯಾಕೆ ಅಂತ ಹೇಳಿದ್ರೆ, ನಾವು ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಾಗ ತುಂಬಾ ಸಣ್ಣದ್ರಿಂದ ಹೋದ್ರೆ ಜನಗಳಿಗೆ ಸರಳವಾಗಿ ಮುಟ್ಟಿಸ್ಲಿಕ್ಕೆ ಈಸಿ ಆಗುತ್ತೆ ಅಂತಕ್ಕಂಥ ಒಂದು ಕಾರಣಕ್ಕೋಸ್ಕರನೇ ಫಸ್ಟ್ 2015 ಆಗಸ್ಟ್ನಲ್ಲಿ ನಾವು ಗಾದಿನೂರ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಪಡ್ತಕ್ಕಂಥ ಬೋನಳ್ಳಿ ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ರೆ ಇದು ಶುರು ಮಾಡೋಕ್ಕಿಂತ ಮುಂಚಿತವಾಗಿ ನೀವು ಹೇಳಿದ ಹಾಗೆ ಸ್ಥಳೀಯರಿಗೆ ಹೆಚ್ಚು ಮಹತ್ವ ಹೋಗಬೇಕು ಸರ್. ಇದು ಈ ಪ್ರೋಗ್ರಾಮ್ಗಳ ಸ್ಥಳೀಯರೇ ಭಾಗಿಯಾಗಬೇಕೇ ವಿನಃ ಹೊರಗಿನವ್ರು ಯಾರು ಹೇಳಿದ್ರು ಅದು ಅಷ್ಟು ಸೂಕ್ತ ಅಲ್ಲ ಸರ್. ಆ ಕಾರಣಕ್ಕೋಸ್ಕರನೇ ಅಲ್ಲಿರುವಂಥ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಪ್ರಾರಂಭದಲ್ಲಿ ಅಧಿಕಾರಿ ಮತ್ತು ಸದಸ್ಯರನ್ನ ಒಟ್ಟುಗೂಡಿಸಿ ಒಂದು ಸಭೆಯನ್ನು ಮಾಡಿದ್ವಿ. ಈ ತರದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಂತ ಇದ್ದೀವಿ, ಈ ಕಾರ್ಯಕ್ರಮಕ್ಕೆ ತಾವು ಕೈ ಜೋಡಿಸ್ಬೇಕು, ನಮಗೆ ಸಹಾಯ ಮಾಡಬೇಕು ಅಂತಕ್ಕಂಥ ಭಾವನೆಯಿಂದ ಅವರಿಗೆ ವಿಚಾರ ಹೇಳಿದ್ವಿ. ಏನ್ ಮಾಡ್ತಾ ಇದೀವಿ, ಇದ್ರ ಉದ್ದೇಶ ಏನು, ಇದ್ರ ಮುಂದಿನ ಗುರಿ ಏನಾಗಿರುತ್ತೆ ಅನ್ನೋ ವಿಚಾರವನ್ನು ಸ್ಪಷ್ಟವಾಗಿ ಆ ಸಭೆಯಲ್ಲಿ ಹೇಳಿದ್ವಿ. ಹೇಳಿದ್ಮೇಲೆ ಅವರಿಗೆ ಇರುವಂತ ಕೆಲವು ಅನುಮಾನಗಳು, ಈ ಕಾರ್ಯಕ್ರಮ ಶುರು ಮಾಡುವಾಗ ಮುಂದೇನಾಗುತ್ತೋ ಹೇಗೆ ಕಸ ಅಂತಕ್ಕಂಥ ಅನುಮಾನಗಳಿದ್ವು, ಅವನ್ನೆಲ್ಲವನ್ನ ನಾವು ವಿಶದೀಕರಿಸಿದ್ವಿ. ಈಗಿದೆ ಸರ್, ಈ ತರ ಕೆಲಸವನ್ನ ಮಾಡಿದ್ರೆ ಇದು ಸೂಕ್ತ ಅಂತಕ್ಕಂಥದ್ದು. ಹೋಗ್ತಾ ಹೋಗ್ತಾ ಕೆಲಸ ಪ್ರಾರಂಭ ಮಾಡೋಣ, ನಿಮಗೂ ಅನುಭವಕ್ಕೆ ಬರುತ್ತೆ, ನಮಗೂ ಅನುಭವಕ್ಕೆ ಬರುತ್ತೆ, ಅವಾಗ ಮಾರ್ಪಾಟುಗಳು ಮಾಡಿದ್ರೆ ಮಾಡೋಣ ಅಂತಕ್ಕಂಥ ಭಾವನೆಯಿಂದ ಫಸ್ಟ್ ಇನ್ವಾಲ್ವ್ಮೆಂಟ್ ಗ್ರಾಮ ಪಂಚಾಯತಿ ಸರ್. ಈಗ ನೀವು ಜನರಿಗೆ ಅರಿವು ಮೂಡಿಸುವಾಗ ತ್ಯಾಜ್ಯಗಳನ್ನು ಬೇರೆ ಬೇರೆ ಮಾಡ್ಕೊಳ್ಳೋದು ಏನಿರ್ತಾವ, ಅದಕ್ಕೆ ಅವ್ರಿಗೆ ಯಾವ ಥರದ ಸಲಕರಣೆಗಳನ್ನು ಕೊಡ್ತಾ ಇದ್ದೀರೋ ಅಥವಾ ಅವರೇ ಇದು ಮಾಡ್ಕೊಳ್ತಾರೆ ಹೇಗೆ ಅದು? ಸರ್, ಇದು ಪ್ರಾರಂಭ ಮಾಡುವಾಗ ನಮ್ಮದೊಂದು ಉದ್ದೇಶ ಇತ್ತು, ಜನಗಳಿಗೆ ಇದು ಅಭ್ಯಾಸ ಆಗಬೇಕು. ಆ ಅಭ್ಯಾಸ ಆಗಬೇಕು ಅಂತಂತೇಳಿದ್ರೆ ಅವ್ರಿಗೆ ಮೊದಲು ನಾವೇನಾದರೂ ಒಂದು ಕೊಡಲೇಬೇಕಾಗುತ್ತೆ. ಇದು ಕರ್ತವ್ಯ ಸರ್, ಫಸ್ಟ್ ನಾನು ಹೇಳೋದು ಎಲ್ರಿಗೂ ರಿಕ್ವೆಸ್ಟ್ ಅಂದರೆ ಕರ್ತವ್ಯ ಇದು. ಬಟ್ ಆ ಕರ್ತವ್ಯ ಮಾಡುವಾಗ ಜನಗಳನ್ನ ಎಚ್ಚರಿಸೋದು ನಮ್ಮ ಕೆಲಸ. ಸೊ ನೇರವಾಗಿ ಈಗ ಒಂದು ಮನೆಗೆ ಹೋಗಿ ನೀನು ತ್ಯಾಜ್ಯವನ್ನು ವಿಂಗಡಣೆ ಮಾಡು ಅಂದರೆ ಹೇಳೋದಿಲ್ಲ ಸರ್. ಅದಕ್ಕೆ ನಾವು ಆಯ್ಕೆ ಮಾಡ್ಕೊಂಡಿದ್ದು ಏನಂತಂದರೆ ಮೊದಲು ಗ್ರಾಮ ಪಂಚಾಯತಿ, ಎರಡನೇದು ಶಾಲೆಯ ಮಕ್ಕಳು ಸರ್, ಊರಿನ ಮಕ್ಕಳನ್ನ ಕರ್ಕೊಂಡ್ವಿ, ಸ್ತ್ರೀ ಶಕ್ತಿ ಸಂಘದವ್ರನ್ನ, ಅಂಗನವಾಡಿ ಕಾರ್ಯಕರ್ತೆಯರನ್ನ, ಮತ್ತು ಅಲ್ಲಿರುವ ಸ್ಥಳೀಯ ಗುಂಪುಗಳು ಯಾರಾದರೂ ಇದ್ರೆ, ಯುವಕ ಮಂಡಳಿಗಳು, ಭಜನಾ ಮಂಡಳಿಗಳು, ಅವರನ್ನೆಲ್ಲ ಒಟ್ಟುಗೂಡಿಸಿಬಿಟ್ಟು ಈ ಕಾರ್ಯಕ್ರಮವನ್ನು ಮಾಡೋಣ ಅಂತ ಒಂದು ಸಭೆಯನ್ನು ಮಾಡಿದ್ವಿ ಸರ್. ಸೆಷನ್ ಕೊಟ್ಟಿವಿ ನಾವು ಶಾಲೆಗಳಲ್ಲಿ ಮೂರು ಥರ ಸೆಷನ್ನು, ತ್ಯಾಜ್ಯ ಅಂದರೆ ಏನು, ಯಾಕೆ ವಿಂಗಡಣೆ ಮಾಡಬೇಕು, ವಿಂಗಡಣೆ ಮಾಡಿದ್ಮೇಲೆ ಆಗ್ತಕ್ಕಂಥ ಅನುಕೂಲ ಏನು, ಅನಾನುಕೂಲ, ಈ ಥರ ಮೂರು ಸೆಷನ್ಗಳನ್ನು ನಾವು ಒಂದು ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಮಾಹಿತಿಯನ್ನು ತಿಳಿಸಿದ್ವಿ. ಹಾಗೆ ಆರೋಗ್ಯ ಇಲಾಖೆಯನ್ನು ಕರ್ಕೊಂಡ್ಬಿಟ್ಟು ಈ ಥರ ಆಗೋದ್ರಿಂದ ಏನು ಸಮಸ್ಯೆ ಆಗೋದನ್ನು ನಾವು ವಿಶದೀಕರಿಸಿದ ಮೇಲೆ ನಮಗೆ ಬೆಂಬಲ ತುಂಬ ಸಿಕ್ತು ಸರ್. ಆಗ ಪ್ರತಿಯೊಂದು ಮನೆಯಿಂದ ನಾವು ಸರ್ವೆ ಮಾಡಿದ್ವಿ, ಆ ಮನೆಗಳಿಗೆ ಒಂದು ಕೋಡಾಗಿ ನಂಬರ್ ಕೊಟ್ವಿ. ನಂಬರ್ ಕೊಟ್ಟಾದ್ಮೇಲೆ ಏನು ಮಾಡಿದ್ವಿ, ಪಂಚಾಯತಿಯವರ ಸಹಕಾರದಿಂದ ಮತ್ತು ಸ್ಥಳೀಯರ ಸಹಕಾರದಿಂದ ಪ್ರತಿಯೊಂದು ಮನೆಗೂ ಪಾಲಿಥಿನ್ ಬ್ಯಾಗ್, ಬ್ಲೂ ಬ್ಯಾಗ್ ಅಂತ ಕರಿತೀವಿ ಸರ್. ಅಂದರೆ ಬರೀ ಒಣ ತ್ಯಾಜ್ಯವನ್ನು ವಿಂಗಡಿಸ್ಲಿಕ್ಕೆ ಒಂದೊಂದು ಪ್ರತಿಯೊಂದು ಮನೆಗಳಿಗೂ ನಾವು ಸಹಿತ ಬ್ಯಾಗ್ ಕೊಟ್ಟಿವಿ ಸರ್. ನಾವು ಅದಕ್ಕಿಂತ ಮುಂಚೆ ಹೇಳಿದ ಸರ್ವೆ ಅಂತ ಹೇಳಿದ್ನಲ್ಲ ಸರ್, ಒಂದು ಮನೆಯಲ್ಲಿ ಎಷ್ಟು ಜನ ಇದ್ದೀರಿ, ಎಷ್ಟು ತ್ಯಾಜ್ಯ ಬರುತ್ತೆ ಬರುತ್ತೆ ಅನ್ನೋದನ್ನು ಸಹಿತ ನಾವು ಅಂದಾಜು ಮೇಲೆ. ಈಗ ಉದಾಹರಣೆ, ಒಂದು ಕುಟುಂಬದಲ್ಲಿ ನಾಲ್ಕು ಜನ ಇದ್ದಾರೆ ಅಂತ ಹೇಳಿದ್ರೆ ನಾಲ್ಕು ಜನ ಒಂದು ವಾರಕ್ಕೆ ಎಷ್ಟು ತರ ವೇಸ್ಟನ್ನು ಜನರೇಟ್ ಮಾಡ್ಬೋದು ಅನ್ನೋದನ್ನು ಒಂದು ಆಡಿಟ್ ಮಾಡಿದ್ವಿ, ಒಂದು ಸಮೀಕ್ಷೆ ಮಾಡಿದ್ವಿ ಸರ್. ಆ ಸಮೀಕ್ಷೆ ಆಧಾರದ ಮೇಲೆ ಬ್ಯಾಗ್ ಮಾತ್ರ ಎಲ್ರಿಗೂ ಸೇಮೇ ಸರ್. ಒಂದು ಕೆಜಿ ಉತ್ಪತ್ತಿ ಮಾಡಲಿ, 100 ಗ್ರಾಮ್ ಉತ್ಪತ್ತಿ ಮಾಡಲಿ, ಒಂದೇ ರೀತಿ ಬ್ಯಾಗ್ ಕೊಟ್ಟಿವಿ. ಯಾಕಂದ್ರೆ ಸಾರ್ವತ್ರಿಕವಾಗಿ ಎಲ್ರಿಗೂ ಒಂದೇ ಇರಲಿ ಅನ್ನೋ ಕಾರಣಕ್ಕೆ ಪ್ರತಿ ಅಂಗಡಿಗಳಿಗೂ ಮನೆಗಳಿಗೂ ನಾವು ಬ್ಯಾಗ್ಗಳನ್ನು ವಿತರಣೆ ಮಾಡಿ ಸರ್. ವಿತರಣೆ ಮಾಡಿ ಅವ್ರಿಗೆ ಮಾಹಿತಿ ಕೊಡ್ತಾ ಬಂದ್ವಿ, ಇದರಲ್ಲಿ ಬರೀ ಒಣ ತ್ಯಾಜ್ಯ ಮಾತ್ರ ಹಾಕಿ, ಕೊಳೆಯದೇ ಇರುವಂಥ ವಸ್ತುಗಳನ್ನು ಮಾತ್ರ ಹಾಕಿ. ಈಗ ಫಾರ್ ಎಕ್ಸಾಂಪಲ್, ಎ ಮನೆಗೆ ಸೋಮವಾರ ಬ್ಯಾಗ್ ಕೊಟ್ಟರೆ ನೆಕ್ಸ್ಟ್ ಸೋಮವಾರ ಅಂದರೆ ವಾರಕ್ಕೆ ಒಂದು ಬಾರಿ ಒಣ ತ್ಯಾಜ್ಯವನ್ನು ಸಂಗ್ರಹ ಮಾಡಬೇಕು ಸರ್. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಘನತ್ಯಾಜ್ಯ ನಿರ್ವಹಣೆ 2016 ನಿಯಮದ ಪ್ರಕಾರ ಬರೀ ತ್ಯಾಜ್ಯದಲ್ಲಿ ವಿಶೇಷವಾಗಿ ಒಣ ತ್ಯಾಜ್ಯವನ್ನು ನಾವು ವಾರಕ್ಕೆ ಒಂದು ಬಾರಿ ಒಂದ್ಸಲ ಸರ್. ಅದರಲ್ಲಿ ಹತ್ತಿರದೇನು ವಾಸನೆ ಬರುವಂಥದ್ದು ಏನಿರಲಿ, ಸಪೋಸ್ ನಾವೇನಾದರೂ ಹಸಿದೇನಾದರೂ ಮಿಕ್ಸ್ ಮಾಡಿದ್ರೆ ಅಥವಾ ಅಪಾಯಕಾರಿ ವಸ್ತುಗಳನ್ನೇನಾದ್ರೂ ಅಲ್ಲಿ ಹಾಕಿದರೆ ಸ್ಮೆಲ್ ಬರುತ್ತೆ ಸರ್. ಸೊ ಈ ಥರ ಇದೆ. ಐಸಿ ನಾವು ತುಂಬ ಇಂಪಾರ್ಟೆಂಟ್ ಸರ್ ಇಲ್ಲಿ. ಪ್ರತಿಯೊಂದು ಮನೆಗಳಿಗೂ ನಾವು 6 ಬಾರಿ ಭೇಟಿ ಕೊಟ್ಟಿದ್ದೀವಿ ಒಂದು ಮನೆಗೆ. ಫಸ್ಟು ಅವರಿಗೆ ವಿಚಾರ ಹೇಳಕ್ ಹೋಗಿದ್ದೀವಿ, ಆಮೇಲೆ ನಂಬರಿಂಗ್ ಮಾಡಿದ್ದೀವಿ, ಡಾಟಾ ಕಲೆಕ್ಟ್ ಮಾಡಿದ್ದೀವಿ, ಬ್ಯಾಗ್ ಕೊಟ್ಟಿದ್ದೀವಿ. ಬ್ಯಾಗ್ ಕೊಟ್ಟು ಆದಮೇಲೆ ಮತ್ತೆ ಅವ್ರಿಗೆ ಹೇಗೆ ಆಗ್ತಾ ಇದ್ದಾರೆ, ಈ ಥರ ಹಾಕೋದ್ರಿಂದ ಏನು ಪ್ರಾಬ್ಲಮ್ ಇದೆ, ಸಮ್ ಮಿಕ್ಸ್ ಆಗೋದ್ರಿಂದ ಏನಾಗ್ತಾ ಇದೆ ಅನ್ನೋದನ್ನು ತಿಳಿಯಪಡಿಸಿದ್ದೀವಿ ಸರ್. ಸೊ ಒಂದು ಮನೆ ಲೈನಿಗೆ ಬರೋವರೆಗೂ ಅವ್ರನ್ನ ಕಂಟಿನ್ಯೂ ಫಾಲೋಅಪ್ ಮಾಡ್ತಾನೆ ಇದ್ದೀವಿ ಸರ್ ನಾವು. ಆರಂಭದಲ್ಲಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಒಂದು ಹಳ್ಳಿಯನ್ನು ನೀವು ಆಯ್ಕೆ ಮಾಡ್ಕೊಂಡ್ರಿ, ಎಷ್ಟು ಕುಟುಂಬಗಳಿದ್ವು, ನಿಮಗೆ ಎಷ್ಟು ಪ್ರಮಾಣದಲ್ಲಿ ಘನತ್ಯಾಜ್ಯ ನಿಮಗೆ ಸಿಗ್ತಾ ಇತ್ತು ಸರ್? ಪ್ರಾರಂಭದಲ್ಲಿ ನಾವು 2015 ಸೆಪ್ಟೆಂಬರಲ್ಲಿ ನಾವು ಬ್ಯಾಗ್ ಕೊಟ್ಟಾಗ ಅಕ್ಟೋಬರಲ್ಲಿ ನಾವು ಶುರು ಮಾಡಿದ್ವಿ. ಒಂದು ವಾರ ಆದಮೇಲೆ ಸಂಗ್ರಹ ಮಾಡಕ್ಕೆ ಶುರು ಮಾಡಿದ್ವಿ. ಪ್ರಾರಂಭದಲ್ಲಿ ನಾವು ನಿರೀಕ್ಷೆಗಿಂತಲೂ ಸಹಿತ ಕಡಿಮೆ ಮಟ್ಟದಲ್ಲಿ ತಗೊಂಡ್ವಿ. ನಾವು ಅಂದ್ಕೊಂಡಿದ್ದು ಕನಿಷ್ಠ ಒಬ್ಬ ಕಾರ್ಮಿಕ ಒಂದು ದಿನಕ್ಕೆ 250 ಮನೆಯನ್ನು ತಲುಪಲೇಬೇಕು ಸರ್. ಪ್ರತಿಯೊಂದು ಮನೆಗಳಿಗೂ ಮ್ಯಾನುವಲ್ ಆಗಿ ಸಂಗ್ರಹಿಸ್ತಾ ಇದ್ದಾನೆ. ನಾವು ಪ್ರಾರಂಭದಲ್ಲಿ ಆಡಿಟ್ ಮಾಡಿದ ಪ್ರಕಾರವಾಗಿ ಒಂದು 300 ಕೆಜಿ ಬರ್ಬೋದು ಅಂತ ಒಂದು ಅಭಿಪ್ರಾಯ ಇತ್ತು. ಬಟ್ ನಾವು ಪ್ರಾರಂಭದಲ್ಲಿ ಪ್ರಾರಂಭ ಮಾಡಿದಾಗ 137 ಕೆಜಿ ಬಂತು ಸರ್. ನಮ್ಮ ಗುರಿ ಇದ್ದಿದ್ದು 250 ಕೆಜಿ, ಬಟ್ 137 ಕೆಜಿ ಬಂತು. ಕಾರಣ ಏನು ಅಂತಂದ್ರೆ ಜನಗಳಿಗೆ ಪ್ರಾರಂಭದಲ್ಲಿ ಅದನ್ನು ಹಾಕಬೇಕೋ ಬೇಡವೋ ಏನು ಹಾಕಬೇಕು ಗೊಂದಲ ಅಂತಕ್ಕಂಥದ್ದಿತ್ತು ಸರ್. ಕ್ಲಿಯರ್ ಮಾಡಿದ್ರು ಕೆಲವರು ಏನು ಮಾಡಿದ್ರು, ಹಸಿದನ್ನು ಅದ್ರಲ್ಲಿ ಹಾಕಿದ್ರು. ನಾವು ಅದನ್ನು ಅವ್ರಿಗೆ ಮತ್ತೆ ಡೆಮೋ ಮಾಡಿ ತೋರಿಸಿದ್ವಿ, ಇದು ಹಾಕೋದ್ರಿಂದ ಏನಾಗ್ತಾ ಇದೆ. ಅವ್ರ ಮನೆಯಲ್ಲೇ ಸಮಸ್ಯೆ ಶುರುವಾಗ್ತದೆ. ಫಸ್ಟ್ ನಿನಗೆ ಸ್ಮೆಲ್ ಅವರೇ ಹೇಳ್ತಾ ಇದ್ರು ಸರ್, ನೀವು ಹೇಳಿದ್ರಿ ಒಂದು ವಾರ ಆಯ್ತು ನೋಡಿ ಹಿಂಗಾಯ್ತು ಅಂತೇಳಿ. ಸೊ ನಾವು ಮತ್ತೊಂದ್ಸಲ ರಿಪೀಟ್ ಆಗಿ ಹೇಳಿದ್ವಿ. ಆಗ ನಿಜವಾಗ್ಲು ನನಗೆ 1 ತಿಂಗಳಲ್ಲಿ ರಿಸಲ್ಟ್ ಏನು ಸಿಕ್ತು ಅಂತೇಳಿದ್ರೆ, ಆ ಗ್ರಾಮದಲ್ಲಿ ಒಂದು ವಾರದಲ್ಲಿ ನಾವು 137 ಕೆಜಿ ಶುರು ಮಾಡಿದ್ರೆ 4ನೇ ವಾರ ರೀಚ್ ಆಗೋಷ್ಟೊತ್ತಿಗೆ 500 ಕೆಜಿ ಬಂದಿದ್ವಿ ಸರ್ ನಾವು. ಅಂದ್ರೆ 1 ತಿಂಗಳಲ್ಲಿ ಆ ಗ್ರಾಮ ಅಷ್ಟು ಚೆನ್ನಾಗಿ ಅಚೀವ್ ಆಯಿತು. ಬರೀ ಒಣ ಕಸ ಸರ್, ಹಸಿ ತ್ಯಾಜ್ಯ ನಾನು ಅವರಿಗೆ ಟಚ್ ಮಾಡಿ ಅಂತಲೇ ಹೇಳಕ್ಕೆ ಹೋಗಲಿಲ್ಲ. ಕಾರಣ ಏನು ಅಂತೇಳಿದ್ರೆ, ಜನಗಳಿಗೆ ಎಲ್ಲದನ್ನ ಒಂದೇ ಬಾರಿ ಏರಿದ್ರೆ ಅವರು ಸ್ವೀಕರಿಸ್ತಾರೆ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಇದ್ದಿಲ್ಲ ಸರ್. ಆ ನಂತರದಲ್ಲಿ ಹಸಿ ತ್ಯಾಜ್ಯಕ್ಕೆ ನೀವು ಬೇರೆ ಯಾವ ಯೋಜನೆ ಇಲ್ಲ? ಈ 6 ನಾನೇನು ಪ್ರಾರಂಭ ಹೇಳಿದ್ನಲ್ಲ ಸರ್, 2015 ಬೋನಳ್ಳಿ ಮತ್ತು ಗಾದಿಗ್ನೂರು ತಾರಾನಗರ ಬನ್ನಿಯಟ್ಟಿ ಸರ್, ಈ 4 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳಿಗೆ ನಾವು ಬ್ಯಾಗ್ಗಳನ್ನು ಕೊಟ್ಟು ಬರೀ ಒಣ ಕಸಕ್ಕಷ್ಟೇ ಮಹತ್ವ ಕೊಟ್ಟಿವಿ ಸರ್. ಹಸಿ ಕಸಕ್ಕೆ ಮಹತ್ವ ಕೊಡಲಿಲ್ಲ. 2017 ಇಸ್ವಿಯಿಂದ ತಾಳೂರು ಅಂತಕ್ಕಂಥ ಗ್ರಾಮ ಪಂಚಾಯತಿ ಒಡ್ಡು ಮತ್ತು ತೋರಣಗಲ್ ಗ್ರಾಮದ ಗ್ರಾಮ ಪಂಚಾಯತಿ ಸರ್, ಆಮೇಲೆ ಕುರೇಕೊಪ್ಪ ಪುರಸಭೆ ಸರ್, ಅದು ಈ ಹಳ್ಳಿಗಳಲ್ಲಿ ನಾವು 2017 ಬಂದ್ವಿ. ಇಲ್ಲಿ ಎರಡನ್ನೂ ಕಲೆಕ್ಟ್ ಮಾಡುವಂಥ ಪದ್ಧತಿ ಆಯ್ತು ಸರ್, ಹಸಿದು ಮತ್ತು ಒಣದು. ಸೊ ಜನಗಳಿಗೆ ನಾವು ಏನು ಹೇಳಿದ್ವಿ ಅಂತಂದರೆ, ಆಲ್ರೆಡಿ ಒಂದು ಸಿಸ್ಟಮ್ ಇತ್ತು ಸರ್, ಅಲ್ಲಿ ಬೇರೆ ಒಂದು ಸ್ಥಳೀಯ ಒಂದು NGO ಏನು ಮಾಡ್ತಾಯಿದ್ರು, ಎಲ್ಲದನ್ನು ತೊಗೊಂಡ್ಬಿಟ್ಟು ಡಂಪ್ ಮಾಡ್ತಾಯಿದ್ರು. ಸೊ ನಾವು ಅದನ್ನು ಒಂದಷ್ಟು ಡೈವರ್ಟ್ ಮಾಡಿ ಹಸಿದನ್ನು ನಿಮ್ಮನೆಯ ಬಕೆಟ್ಗಳಲ್ಲಿ ಇಟ್ಟುಕೊಡಿ, ಒಣದನ್ನು ನಾವು ಕೊಡುವಂಥ ಬ್ಯಾಗ್ನಲ್ಲಿ ಕೊಡಿ ಅಂತ ಹೇಳಿಬಿಟ್ಟು ಅವರಿಗೆ ವಿಂಗಡಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿವಿ ಸರ್. ಪ್ರಾರಂಭದಲ್ಲಿ 2017 ನಾವು ಗೊಬ್ಬರ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಕಾನ್ಸೆಪ್ಟ್ ಇದ್ರೂ ಅಲ್ಲಿ ಅದನ್ನು ಒಮ್ಮಿಂದೊಮ್ಮೆಲೆ ಮಾಡಲಿಕ್ಕೆ ಕಷ್ಟ ಆಯಿತು ಸರ್, ಯಾಕಂದರೆ ಜನಗಳ ಬೆಂಬಲ ತುಂಬ ಬೇಕು ನಮಗೆ. ಆ ಜನಗಳ ಬೆಂಬಲ ದೊರೀಲಿಕ್ಕೆ ಅಂತಂದರೆ ಫಸ್ಟ್ ನಾವು ಡ್ರೈ ವೇಸ್ಟನ್ನು ಡೈವರ್ಟ್ ಮಾಡಬೇಕಾಗಿತ್ತು. ನೀವು ಈಗ ಆಗ ಸಂಗ್ರಹಿಸಿದ್ರಲ್ಲ ಡ್ರೈ ವೇಸ್ಟಿಂದ, ನೀವು ಅದನ್ನೇನು ಮಾಡ್ತಾ ಇದ್ರಿ? ಒಂದು ಡಿಸೆಂಟ್ರಲೈಸೇಷನ್ ಯೂನಿಟ್ ಅಂತ ಮಾಡಿದ್ವಿ ಸರ್ ನಾವು. ಅದರಲ್ಲಿ ಡ್ರೈ ವೇಸ್ಟಲ್ಲಿ ಏನೇನು ಇರುತ್ತೆ, ಏನೇನು ಬಂತು ನಿಮಗೆ? ಕುಡಿಯೋ ನೀರಿಂದ ಬಾಟಲ್ ಬರುತ್ತೆ ಸರ್, ಕುಡಿಯೋ ನೀರಿನ ಗ್ಲಾಸ್ ಬರುತ್ತೆ, ಟೀ ಕುಡಿಯೋ ಗ್ಲಾಸ್ ಬರುತ್ತೆ, ಚಿಕ್ಕ ಚಿಕ್ಕ ಬಿಸ್ಕೆಟ್ಸ್ ಪ್ಯಾಕ್, ಅವನ್ನ MLP ಅಂತ ಕಚ್ಚ ಮಲ್ಟಿ ಲೇಯರ್ ಪ್ಲಾಸ್ಟಿಕ್ ಸರ್, ಯಾವುದೇ ಇರ್ಬೋದು, ಬಿಸ್ಕೆಟ್ ಆಗಿರ್ಬೋದು, ಚಿಪ್ಸ್ ಪ್ಯಾಕೆಟ್ ಆಗಿರ್ಬೋದು, ಲೈಕ್ ಗುಟ್ಕಾ ಪ್ಯಾಕೆಟ್ಸ್ಗಳೆಲ್ಲ ಬರ್ತಾ ಇದೆ ಸರ್, ಇವೆಲ್ಲ MLP ಸರ್. ಇನ್ನು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತೇಳಿ ಬರ್ತಾ ಇದೆ ಸರ್, ಕೆಲವು ಪ್ಯಾಕಿಂಗ್ ಐಟಮ್ಸ್ ಬರ್ತದೆ ಸರ್, ಲೈಕ್ ಸ್ಯಾರಿ ತಗೊಂಡ ಬಾಕ್ಸ್ ಬರುತ್ತೆ, ಅಥವಾ ಏನಾದರೂ ಮನೆಗಳಿಗೆ ವಸ್ತು ತಗೊಂಡಾಗ ಪ್ಯಾಕೇಜ್ಡ್ ಐಟಮ್ ಬರುತ್ತೆ. ಸೊ ಬಟ್ಟೆಗಳಿದ್ದಾವೆ ಸರ್, ಇಂಪಾರ್ಟೆಂಟ್, ಅಲ್ಲಿ ತುಂಬ ಬಟ್ಟೆಗಳಿದ್ದಾವೆ. ನಮ್ದು ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ನಮಗೆ ಶೂಸ್ ಮತ್ತು ಚಪ್ಪಲ್ ಸಾಕ್ಸ್, ಹೌದು, ಅದು ಡ್ರೈ ವೇಸ್ಟೇ ಸರ್, ಅದು ಡ್ರೈ ವೇಸ್ಟೇ, ಡ್ರೈ ವೇಸ್ಟ್ ಸರ್. ಲೆದರ್ ಐಟಮ್ಸ್ ಎಲ್ಲನೂ ಸಹಿತ ಬಂತು ನಮಗೆ ಅಲ್ಲಿ. ಈ ಐಟಮ್ಸ್ಗಳನ್ನೆಲ್ಲ ಸುಮಾರು ಒಂದು 22-23 ಐಟಮ್ಸ್ ಡ್ರೈ ವೇಸ್ಟ್ ಬರ್ತದೆ ಸರ್ ಪ್ರೆಸೆಂಟ್ಲಿ, ಈಗಲೂ ಸಹಿತ ಬರ್ತದೆ ಸರ್. ಸೊ ಈ ಬಂದಂಥ ಸಂದರ್ಭದಲ್ಲಿ ನಾವೇನು ಆಡಿಟ್ ಮಾಡಿದ್ವಿ ಅಂತ ಹೇಳಿದ್ರೆ, ಇದನ್ನು ಹಾಗೆ ನೇರವಾಗಿ ACC ಕಳಿಸ್ಕೊಟ್ರೆ ಅಥವಾ ಯಾವುದೇ ಫ್ಯಾಕ್ಟ್ರಿ ಕಳಿಸ್ಕೊಟ್ರೆ ಅಷ್ಟು ಸೂಕ್ತ ಅಲ್ಲ ಅಂತಕ್ಕಂಥದ್ದು. ಫಸ್ಟ್ ಸೆಗ್ರಿಗೇಷನು ಮನೆಗಳಲ್ಲಿ ಆಯಿತು. ಸೆಕೆಂಡ್ರಿ ಸಾರ್ಟಿಂಗ್ ಅಂತಕ್ಕಂಥದ್ದು ನಮ್ಮ ಯೂನಿಟ್ಗಳಲ್ಲಿ. ಈ ಯೂನಿಟ್ ಬಗ್ಗೆ ನಿಮ್ಗೆ ಹೇಳಬೇಕು ಅಂತಂದರೆ, ಸ್ಥಳೀಯ ಪಂಚಾಯತಿನೇ ಬಿಲ್ಡಿಂಗ್ ಕೊಟ್ಟರು ಸರ್, ಒಣತ್ಯಾಜ್ಯವನ್ನು ಸಂಗ್ರಹ ಮಾಡಿದ್ದನ್ನು ಒಂದು ಕಡೆ ಶೇಖರಣೆ ಮಾಡಲಿಕ್ಕೋಸ್ಕರನೇ ಗಾದಿಗ್ನೂರು ಮತ್ತು ತಾಳೂರು ಗ್ರಾಮ ಪಂಚಾಯತಿಯಲ್ಲಿ ಅವರೇ ತಮ್ಮ ಓನ್ ಬಿಲ್ಡಿಂಗನ್ನೇ ಕೊಟ್ಟಿದ್ದಾರೆ. ಇವತ್ತಿಗೂ ಅದೇ ನಡೀತಾ ಇದೆ. ಬಟ್ ಬೇರೆ ಕಡೆ ನಮಗೆ ಜಾಗದ ಕೊರತೆ ಇರೋದ್ರಿಂದ ಕೆಲವು ಕಡೆ ಚಿಕ್ಕದಾಗಿ ಯೂನಿಟ್ಗಳನ್ನು ಮಾಡಿಬಿಟ್ಟು ನಾವೇ ಕನ್ಸ್ಟ್ರಕ್ಷನ್ ಮಾಡಿ ಕೆಲವು ಕಡೆ ರೆಂಟ್ ಕೂಡ ಕೊಡ್ತಾ ಇದೆ ನಮ್ಮ JSW. ಅದನ್ನು ಸಂಸ್ಕರಿಸುವ ವಿಧಾನಗಳೇನು ಸರ್? ಸಂಸ್ಕರಿಸಿ ಅಂತಂದರೆ, ಲೋಕಲ್ ಸ್ಕ್ರಾಪ್ ಡೀಲರ್ ಅಂದರೆ ಯಾರು ಸ್ಥಳೀಯವಾಗಿ ತೆಗೆದುಕೊಳ್ಳುವಂಥ ವ್ಯಕ್ತಿ ಇದ್ದಾನೆ ಸರ್, ಅವರಿಗೆ ನಾವು ಈಗ ಉದಾಹರಣೆಗೆ ಒಂದು 6 ಐಟಮ್ಸ್ ಕೊಡ್ತಾ ಇದೀವಿ ಸರ್. ಏನೇನು? ಒಂದು ಬಿಗ್ ಕಾರ್ಡ್ಬೋರ್ಡ್ ಅಂತ ಸರ್, ಲೈಕ್ ನೀವೇನಾದರೂ ಮೆಟೀರಿಯಲ್ಸ್ ತೊಗೊಂಬಂದರೆ, ಫ್ರಿಜ್ ತೊಗೊಂಬಂದರೆ ಬಾಕ್ಸ್ ಬರುತ್ತಲ್ಲ ಸರ್, ದೊಡ್ಡ ದೊಡ್ಡ ಬಾಕ್ಸ್ಗಳು, ರಟ್ಟು ಅಂತ ಕರಿತೀವಿ ನಾವು, 6 ರಟ್ಟು, ಸ್ಯಾರಿ ರಟ್ಟು, ಕುಡಿಯೋ ನೀರಿನ ಬಾಟ್ಲು, ಗ್ಲಾಸು, ಆಮೇಲೆ ನಂತರ ಈ ಕೊಡಪಾನ್ಗಳು ಹೊಡೆದೋಗಿರುತ್ತೆ ನೋಡಿ, ಬಕೆಟ್ ಹೊಡೆದೋಗಿರುತ್ತೆ, ಪ್ಲಾಸ್ಟಿಕ್ ಅಂತ ಕರಿತೀವಿ ಸರ್, ಅವನ್ನೆಲ್ಲ ಅವರು ತೊಗೊಳ್ಳೋರಿರ್ತಾರೆ ಸರ್. 6 ಐಟಮ್ಸನ್ನು ವಿವಿಧ ದರಗಳಿಗೆ ನಿಗದಿಪಡಿಸಿ ಸ್ಥಳೀಯರಿಗೆ ಕೊಡ್ತೀವಿ ಸರ್. ಅವನು ಉಳಿದಿರ್ತಕ್ಕಂಥವ್ನು ಯಾವುದೋ ತೆಗೆದುಕೊಳ್ಳದೆ ಇರತಕ್ಕಂಥ ಸ್ಕ್ರಾಪ್ ಡೀಲರ್ ಇಲ್ಲದೇ ಇದ್ದರೆ ನಾವು ACC ಕಳಿಸ್ಕೊಡ್ತೀವಿ ಸರ್. ಏನದು ACC ಅಂದರೆ? ACC ಅಂದರೆ ಸಿಮೆಂಟ್ ಫ್ಯಾಕ್ಟ್ರಿ ಸರ್. ಅದು ಅಲ್ಲಿ ಯಾಕೆ ಅಲ್ಲಿಗೆ ಯಾಕೆ ಕಳಿಸ್ಕೊಡ್ತಾ ಇದ್ದೀವಿ ಅಂತೇಳಿದ್ರೆ, 1,000 ಒಂದು ಹೀಟನ್ನು ಜನ್ರೇಟ್ ಮಾಡುವಂಥ ಕಂಪ್ನಿ ಯಾವುದಿದೆ ಅಥವಾ ಯಾವುದು ಟೆಕ್ನಾಲಜಿ ಇದೆಯೋ ಅಂಥವ್ರಿಗೆ ಮಾತ್ರ ಕಲ್ಲಿದ್ದಲು ಬದಲಾಗಿ ಈ ಹೀಟನ್ನು ಬಳಸಲಿಕ್ಕೆ ಸರ್. ಈ ಘನತ್ಯಾಜ್ಯ ಅದಕ್ಕೆ ಬಳಕೆ? ಹೌದು ಸರ್, ನಾನ್ ರೀಸೈಕಲ್ ಅಂತ ಕರಿತೀವಿ ಇದನ್ನ, ಅಂದ್ರೆ ರೀಸೈಕಲ್ ಮಾಡಲೇ ಇರತಕ್ಕಂಥ ವಸ್ತುಗಳಿಂದವಲ್ಲ, ಇವನ್ನ ನಾವು ಅಲ್ಲಿ ಹೀಟ್ಗಾಗಿ ಉಪಯೋಗಿಸ್ಕೊಳ್ತಾ ಇದಾರೆ ಸರ್. ಕಲ್ಲಿದ್ದಲು ಒಂದ್ ಕಡೆ ಸೇವ್ ಆಯ್ತು, ಈ ಕಡೆ ಈ ವೇಸ್ಟ್ನು ರೈಟ್ ವೇನಲ್ಲಿ ಪ್ರೋಸೆಸ್ ಆಯ್ತು, ಹಾಗೇನೆ ನಮ್ಮ ಒಂದು ಪರಿಸರಕ್ಕೂ ಸಹಿತ ತುಂಬಾ ಪ್ರಯೋಜನ ಆಯ್ತು ಸರ್. ಇದು ಇದು ಘನತ್ಯಾಜ್ಯದ ಬಳಕೆಯ ವಿಧಾನ. ಇನ್ನು ಹಸಿದೇನಿದೆಯಲ್ಲ ಸರ್ ಹೇಳಿದ್ನಲ್ಲ, ಅದನ್ನ ನ್ಯಾಡ್ಯಾಪ್ ಮೆಥೆಡ್ ಅಂತಕ್ಕಂಥದ್ದು ಸರ್. ನಮ್ಮಲ್ಲಿ ವರ್ಮಿ ಕಾಂಪೋಸ್ಟ್ ಮಾಡೋಕ್ಕಾಗಲ್ಲ ಸರ್, ಸುಮಾರು ಕಾಂಪೋಸ್ಟ್ ವಿಧಾನಗಳಿದ್ದಾವೆ, ಪೈಪ್ ಕಾಂಪೋಸ್ಟ್ ಮಾಡ್ಬೋದು, ವಿಂಡ್ರೋ ಕಾಂಪೋಸ್ಟ್ ಮಾಡ್ಬೋದು, ವರ್ಮಿ ಕಾಂಪೋಸ್ಟ್ ಮಾಡ್ಬೋದು ಎರೆಹುಳ ಗೊಬ್ಬರದ್ದು. ಬಟ್ ನಮ್ಮಲ್ಲಿ ಎರೆಹುಳಗಳನ್ನ ಸಾಕ್ಲಿಕ್ಕೆ ನಿಮ್ಗೆಲ್ಲ ಗೊತ್ತಿದೆ, ಒಂದು ಚಿಕ್ಕ ಮಗು ತರನೇ ಬೆಳೆಸಬೇಕಾದ್ರು ಆ ಫೆಸಿಲಿಟೀಸ್ ನಮ್ಮ ಕಡೆ ಇಲ್ದಿರೋದ್ರಿಂದ ಇಲ್ಲಿ ಇನ್ನೊಂದು ನಿಮಗೆ ತುಂಬ ಗಮನಕ್ಕೆ ತರ್ತೇನೆ ಸರ್, ನಮ್ಮ ಜಾಗದ ಕೊರತೆ ತುಂಬ ಆ ಭಾಗದಲ್ಲಿ. ಬಟ್ ಪಂಚಾಯತಿಗಳು, ಪುರಸಭೆಗಳು ಮತ್ತು JSW ಎಲ್ಲರೂ ಸಂಸ್ಥೆ ಜೊತೆ ಕೈ ಜೋಡಿಸಿದ್ರಿಂದ ಇವತ್ತು ಚಿಕ್ಕ ಚಿಕ್ಕ ಘಟಕಗಳನ್ನು, ವಾರ್ಡಿಗೆ ಒಂದಷ್ಟು, 2-3 ವಾರ್ಡ್ಗಳಿಗೆ ಒಂದಷ್ಟು ಘಟಕಗಳನ್ನು ಸ್ಥಾಪನೆ ಮಾಡಿಬಿಟ್ಟು ಅಲ್ಲಿನೇ ಅವರು ಉತ್ಪಾದನೆ ಮಾಡಿರ್ತಕ್ಕಂಥ ತ್ಯಾಜ್ಯವನ್ನು, ಹಸಿ ತ್ಯಾಜ್ಯವನ್ನು ನಾವಲ್ಲಿ ಗೊಬ್ಬರವನ್ನಾಗಿ ಪರಿವರ್ತಿಸಿ ಅದನ್ನು ಟೆಸ್ಟಿಂಗಿಗೆಲ್ಲ ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಮತ್ತು ಹಗರಿ ಬಳ್ಳಾರಿಯವರಿಗೂ ಸಹಿತ ಕಳಿಸಿದ್ದೀವಿ ಸರ್. 3 times ಕಳಿಸ್ಕೊಟ್ಟಿವಿ ನಾವು. ಏನೆಲ್ಲ ಪ್ರಾಬ್ಲಮ್ಸ್ ಇದೆ, ಇದಕ್ಕೆ ಇನ್ನೂ ಏನೆಲ್ಲ ನೀವು ಇಂಪ್ರೂವ್ಮೆಂಟ್ ಆಗಬೇಕು ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿದ್ರು. ಅವರು ಹೇಳಿರ್ತಕ್ಕಂಥ ಸಲಹೆಗಳ ಆಧಾರದ ಮೇಲೆ ನಾವು ಅದನ್ನು ಮಿಕ್ಸಿಂಗ್ ಮಾಡಿ ಈಗ ರೈತರಿಗೆ ಕೊಡೋ ಒಂದು ಯೋಜನೆಯನ್ನು ಹಾಕೊಂಡಿದ್ವಿ ಸರ್. ಅಂದ್ರೆ ಹಸಿ ತ್ಯಾಜ್ಯದಿಂದ ನೀವು ಗೊಬ್ಬರ ಮಾಡ್ತೀರಿ? ಎಸ್, ಹಸಿ ತ್ಯಾಜ್ಯದಿಂದ ಗೊಬ್ಬರ ಆಗ್ತಾ ಇದೆ. ಗೊಬ್ಬರಕ್ಕೆ ಏನಂತ ಕರಿತೀರಿ ನೀವು ಅದಕ್ಕೆ? ವರ್ಮಿ ಕಾಂಪೋಸ್ಟ್ ಅಂತ ಕರೆಯಲ್ಲ ಸರ್, ಬರೀ ಕಾಂಪೋಸ್ಟ್ ಅಂತ ಕರಿತೀವಿ. ಗೊಬ್ಬರ ಆಗಿ ನೀವು ಯಾವುದೇ ಮಾಡಿದ್ರು ಗೊಬ್ಬರ ಸರ್. ಕೊನೆಗೆ ಗೊಬ್ಬರದಲ್ಲಿ ಕೃಷಿಗೆ ಬೇಕಾಗುವಂತ ಎಲ್ಲ ಪೋಷಕಾಂಶಗಳು ಅಥವಾ ಸಸ್ಯದ ಬೆಳವಣಿಗೆ ಬೇಕಾಗುವಂತ ಸತ್ವ ಈ ತರದೆಲ್ಲ ಇದೆ ಅನ್ನೋದಕ್ಕೆ ದೃಢೀಕರಿಸಲ್ಪಟ್ಟಿದೆ. ಎಸ್, ದೃಢೀಕರಿಸಲ್ಪಟ್ಟಿದೆ ಸರ್. ನಮ್ಮ ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದವರೇ ಅದಕ್ಕೆ ಲ್ಯಾಬ್ ಟೆಸ್ಟಿಂಗ್ ರಿಪೋರ್ಟ್ ಎಲ್ಲ ಕಳ್ಸಿಕೊಟ್ಟಿದ್ದಾರೆ ಸರ್. ಬಳ್ಳಾರಿ ಹಗರಿಯಿಂದಲೂ ಸಹಿತ ನಾವು ಟೆಸ್ಟಿಂಗ್ ಅನ್ನ ತಗೊಂಡಿದ್ವಿ. ಆಮೇಲೆ ನಂತರ ಉಡುಪಿಯಲ್ಲಿ ಈ ಕಾರ್ಯಕ್ರಮ ಮಾಡುವಾಗ ಜೋಶಿ ಅಂತ ಇದ್ರು ಸರ್, ಅವರಿಗೂ ಈ ಒಂದು ರಿಪೋರ್ಟ್ ಅನ್ನ ಶೇರ್ ಮಾಡಿದಾಗ ತುಂಬಾ ಕೃಷಿ ತಜ್ಞರು ಸರ್, ಅವರು ಏನ್ ಕಮ್ಮಿ ಆಗ್ತಾ ಇದೆ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿದಾಗ ಅವ್ರ ಸಲಹೆ ಸೂಚನೆಗಳನ್ನು ತಗೊಂಡಿದ್ವಿ ಸರ್. ನಾವು ಎಲ್ಲ ಸಂಶೋಧನೆ ಆಧಾರದ ಮೇಲೆ ರೈತರಿಗೆ ಈ ಒಂದು ಗೊಬ್ಬರವನ್ನ ಕೊಡ್ಲಿಕ್ಕೆ ತಯಾರಿ ಮಾಡ್ಕೊಂಡಿದ್ವಿ ಸರ್. ಈಗ ರೈತರು ಬಳಕೆಗೆ ಮುಂದಾಗಿದ್ದಾರೆ. ಹೌದು ಸರ್. ಆ ತರದ ರೈತರು ಉದಾಹರಣೆ ಏನ್ ಮಾಡಿದ್ದಾರೆ, ಏನ್ ಬೆಳೆದಿದ್ದಾರೆ? ಆ ಕುರೆಕೊಪ್ಪದಲ್ಲಿ ಸರ್ ಒಬ್ರು ತಿಪ್ಪೇಸ್ವಾಮಿ ಅಂತ ಸಾವಯವ ಕೃಷಿ ತಜ್ಞ ಇದಾರೆ. ಅವರು ಪ್ರಾರಂಭದಲ್ಲಿ ಮೆಣಸಿನಕಾಯಿ ಬೆಳೆಗೆ ಹಾಕೊಂಡ್ರು, ಬದ್ನೆಗೆ ಹಾಕೊಂಡ್ರು, ನಂತರದಲ್ಲಿ ಇದನ್ನ ಸರ್ ಅದನ್ನ ಕೊತ್ತಂಬರಿ ಮತ್ತು ಮೆಂತ್ಯ ಸೊಪ್ಪು ಬೆಳೆಯಲಿಕ್ಕೆ ಒಂದು 4 ಮಡಿಗೆ ಹಾಕಿದ್ರು ಸರ್ ಅವರು. ಅದು ಚೆನ್ನಾಗಿ ಅವ್ರಿಗೆ ಅನಿಸ್ತು. ಅಂದ್ರೆ ನಾವು ಈಗ ಸರ್ಕಾರಿ ಗೊಬ್ಬರ ಅನ್ನೋದಕ್ಕಿಂತಲೂ ಆ ತರದ ಒಂದು ಕೆಮಿಕಲ್ಸ್ ಬಳಸೋದಕ್ಕಿಂತ ಈ ತರ ಒಂದು ನಿರುಪಯುಕ್ತ ಜೀವ ಇಲ್ಲದೆ ಇರೋದನ್ನ ನಾವು ಈ ತರ ಯೂಸ್ ಮಾಡ್ಬೋದಲ್ವಾ, ಇದಕ್ಕೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತದಲ್ಲ ಅಂತ ಹೇಳಿ ಅವರೇ ಇನ್ನೊಂದು ಖುಷಿ ವಿಚಾರ ಸರ್. ಈ ಕಾಂಪೋಸ್ಟ್ ಮಾಡಲಿಕ್ಕೆ ಆ ತಿಪ್ಪೇಸ್ವಾಮಿ ಅನ್ನೋರು ಜಾಗ ಕೊಟ್ಟಮೇಲೆ ಅದೇ ಗ್ರಾಮದಲ್ಲಿ 6 ಜನ ರೈತರಿಗೆ ಮುಂದೆ ಬಂದ್ಬಿಟ್ಟು ಅವರು ಹೊಲಗಳಲ್ಲೇ ನಮಗೆ ಗೊಬ್ಬರ ಮಾಡಲಿಕ್ಕೆ ನಮ್ಮ ತ್ಯಾಜ್ಯವನ್ನು ಹಾಕಿಸ್ಕೊಳ್ಳಿಕ್ಕೆ ಜಾಗ ಕೊಟ್ಟಿದ್ದಾರೆ ಸರ್. ಅವ್ರಿಗೆ ಸಿದ್ಧರಾಗಿ ಹೌದು. ಈಗ ತಾಳೂರಲ್ಲಿ ಸರ್ ನಾಗರಾಜನ್ ಶೆಟ್ಟರ್ ಅಂತೇಳಿ ಅವರು ಹೊಲದಲ್ಲಿ ರಿಸ್ಕ್ ತಗೊಂಡು ಅವರು ಹೊಲದಲ್ಲಿ ಒಂದು ಜಾಗವನ್ನು ನನಗೆ 10x10 ಜಾಗ ಕೊಟ್ಬಿಟ್ಟು ಇವತ್ತು ಅವ್ರ ಹೊಲದಲ್ಲಿ ಗೊಬ್ಬರ ಆಗ್ತಾ ಇದೆ ಸರ್. ಹಳ್ಳಿಯಲ್ಲಿ ಸಂಗ್ರಹ ಆಗಿರ್ತಕ್ಕಂಥ ಹಸಿ ತ್ಯಾಜ್ಯ ಅವ್ರ ಹೊಲದಲ್ಲಿ ಹೋಗ್ಬಿಟ್ಟು ಗೊಬ್ಬರ ಆಗ್ತಾ ಇದೆ. ಅದು ಸಂಸ್ಕಾರ ಆಗಿ ಗೊಬ್ಬರ ಆಗೋದಕ್ಕೆ ಎಷ್ಟು ದಿನಗಳ ಪ್ರೊಸೆಸ್ ಬೇಕಾಗ್ತದೆ? ಆಕ್ಚುಲಿ ಸರ್ ಎಲ್ಲರೂ ದಾಖಲೆ 45 ಅಂತ ಹೇಳ್ತಾರೆ, ನಮ್ಮ ಅನುಭವದಲ್ಲಿ 70 ತಗೊಳ್ತು ಸರ್. ಹೌದು, 70 ನಾವೇನ್ ಮಾಡಿದ್ವಿ ಅಂತ ಅದನ್ನ ಸುಮಾರು ಅದಕ್ಕೆ ಸಗಣಿ ನೀರು ಹಾಕಬೇಕು, ಬೆಲ್ಲದ ನೀರು ಹಾಕಬೇಕು, ಡಿಕಾಂಪೋಸರ್ ಸ್ವಲ್ಪ ನಾವು ಮಿಕ್ಸ್ ಮಾಡ್ತೇವೆ. ಯಾಕೆ ಅಂತ ಹೇಳಿದ್ರೆ ಸರ್ ಅದು ಅಲ್ಲಿನ ಒಂದು ಕ್ರಿಮಿಕೀಟಗಳು ಬಂದಾಗ ಏನಾಗುತ್ತೆ, ವಾಸನೆ ಬರಬಾರ್ದು ಅನ್ನೋ ಕಾರಣಕ್ಕೆ. ಬಟ್ ಬೆಲ್ಲ ಮತ್ತು ಹಸಿದಕ್ಕೆ ಒಣ ಎಲೆಗಳನ್ನು ಮಿಕ್ಸ್ ಮಾಡ್ತಾ ಹೋಯ್ತು ಅಂತೇಳಿದ್ರೆ ತುಂಬ ಚೆನ್ನಾಗಿ ನಮಗೆ ಕಾಂಪೋಸ್ಟ್ ಲೀಚೆಟ್ ಹೊರ ಬರಬಾರ್ದು ಸರ್. ಅದು ಮಣ್ಣಿಗೆ ಏನಾದರೂ ಸೇರ್ಕೊಂತು ಅಂತೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ. ಆ ಲೀಚೆಟ್ ಬರಬಾರ್ದು ಅಂತಂತೇಳಿದ್ರೆ ಈ ತರದ ಒಣ ಎಲೆಗಳನ್ನು ಹಾಕಬೇಕು. ಲೀಚೆಟ್ ಅಂದ್ರೆ ಏನದು? ಅದು ಒಂದು ಕೆಮಿಕಲ್ ಸರ್. ಅದು ಹಸಿ ತ್ಯಾಜ್ಯದಿಂದ ಜಾಸ್ತಿ ಆಗ್ತಾ ಆಗ್ತಾ ಹೋಯ್ತು ಅಂತ ಹೇಳಿದ್ರೆ ಅದು ವಿಷಕಾರಿ ಆಗುತ್ತೆ. ಬಟ್ ಆ ವಿಷಕಾರಿ ಆಗೋಕೆ ನಾವು ಬಿಡಬಾರ್ದು ಸರ್. ಆದ್ರೆ ಅದು ಆಗ್ಬಾರ್ದು ಅಂದ್ರೆ ಮಣ್ಣನ್ನು ಹಾಕ್ಬೇಕು. ಹೌದು, ಮಣ್ಣು ಎಲೆಗಳು ಹಾಕಬೇಕು. ಹಾಗೆ ಒಣ ಎಲೆಗಳು ಸರ್, ಒಣ ಎಲೆಗಳನ್ನ ಹಸಿದಲ್ಲ, ಒಣ ಎಲೆಗಳನ್ನ ಹಾಕಬೇಕು, ಬೆಲ್ಲದ ನೀರು ಹಾಕಬೇಕು ಸರ್, ಮತ್ತು ಸಗಣಿ ನೀರು. ಯಾವ್ಯಾವ ಹಂತದಲ್ಲಿ ಹಾಕಬೇಕು ಅದು? ಪ್ರಾರಂಭದಲ್ಲಿ ಸರ್ ನಾವು 10 ಒಂದು ಬಾರಿ ಲೇಯರ್ ಬೈ ಲೇಯರ್ ಮಾಡಿದ್ವಿ ಸರ್. ನಾವು ನೆಲದಿಂದ ಪ್ರಾರಂಭ ಮಾಡುವಾಗ ಸಗಣಿ ನೀರು, ನೆಲದಲ್ಲಿ ಏನು ಸಗಣಿ ನೀರು ಮತ್ತು ಬೆಲ್ಲದ ನೀರು ಹಾಕ್ತಾ ಇದೀವಿ ಸರ್. ನಾವು ನಂತರದಲ್ಲಿ ಗೊಬ್ಬರ ಹಾಕ್ತಾ ಇದ್ದೀವಿ. ಅಂದ್ರೆ ಹಸಿ ತ್ಯಾಜ್ಯ ವೇಸ್ಟ್ ಅಲ್ಲೇ ಹಾಕ್ತೀವಿ. ಹೌದು ಸರ್. 10 ಆದ್ಮೇಲೆ ಅದಕ್ಕೆ ಅವತ್ತು 10 ಆದ ತಕ್ಷಣ ನಾವೇನ್ ಮಾಡ್ತಾ ಇದ್ವಿ, ಸ್ವಲ್ಪ ಬೆಲ್ಲದ ನೀರು ಮತ್ತು ಸಗಣಿ ಅವೆರಡು ನೀರು ತಿಮ್ಸ್ತಾ ಇದೀವಿ ಸರ್. ಗೋಣಿ ತಟ್ಟನ್ನ ಮೇಲೆ ಹಾಕ್ತಾ ಇದೀವಿ ಸರ್. ಗೋಣಿತಟ್ಟು ಅದ 10 ಆದ್ಮೇಲೆ ಮತ್ತೆ ಅದನ್ನ ತೆಗೆದ್ಬಿಟ್ಟು ಮತ್ತಷ್ಟು ತ್ಯಾಜ್ಯ ಹಾಕ ಸರ್. ಹಸಿ ಕಸ ತಂದಾಕ್ಬಿಡೋದು. ತಂದಾಕ ಮತ್ತೆ ನಾವು ಸಗಣಿ ನೀರನ್ನ ಮತ್ತು ಬೆಲ್ಲವನ್ನ ಡಿಕಾಂಪೋಸರ್ನ ಈ ಮೂರು ಮಿಕ್ಸ್ ಮಾಡ್ತಾ 15 ಒಂದ್ಸಾರಿ ರೊಟೇಟ್ ಮಾಡ್ಬೇಕು ಸರ್. ಕೆಳಗೆ ಒಣ ಎಲೆ ಈ ತರದ ಕಸ ಎಲ್ಲ ಯಾವಾಗ ಹಾಕೋದು? 10 ಆದ್ಮೇಲೆ ಹಾಕಬೇಕು. ಹಸಿ ತ್ಯಾಜ್ಯ ಏನಿರುತ್ತಲ್ವಾ ಅದು ಹೊರಗಡೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಡ್ರೈ ಲೀವ್ಸ್ ಅನ್ನ ಮೇಲ್ಗೆ ಹಾಕೊಂತ ಚಿಮ್ಕಿಸ್ತಾರಂತಾರಲ್ಲ ಸರ್, ಆ ತರ ಮೇಲೆ ಹಾಕ್ಸೋದು ಸರ್. ಅದು ಹಾಕಿದ್ಮೇಲೆ ಒಂದು 15 or 20 ಒಂದ್ಸಾರಿ ರೊಟೇಟ್ ಮಾಡ್ತೀವಿ ಸರ್. ಮೇಲಿದ್ದು ಕೆಳಗೆ, ಕೆಳಗಿದ್ದು ಮೇಲೆ. ಹೇಗೆ, ಏನು ಉಪಕರಣಗಳು ಬಳಸ್ತಾರೆ? ಹೌದು ಸರ್, ನಮ್ಮಲ್ಲಿ ರೊಟೇಟ್ ಒಂದು ಟೆಕ್ನಾಲಜಿ ಅಂತ ಸರ್. ಮ್ಯಾನುವಲ್ ಆಗಿ ನಾವ್ ಏನ್ ಮಾಡ್ತಾ ಇದೀವಿ ಮಾಡ್ಬೋದು ಸರ್. ಯಾಕಂದ್ರೆ ಅದಕ್ಕೋಸ್ಕರ ನಾವು ತುಂಬಾ ದೊಡ್ಡದಾಗ ಯೂನಿಟ್ ಮಾಡ್ಲಿಲ್ಲ, ಡಿಸೆಂಟ್ರಲೈಸ್ ಅಂತ ಬಳಸಿದ್ದು. ಅದಕ್ಕೆ ವಿಕೇಂದ್ರೀಕೃತ ಅಂತ ಯಾಕೆ ಬಳಸಿದೆ ಅಂತ ಹೇಳಿದ್ರೆ ತುಂಬಾ ದೊಡ್ಡದಾದ್ರೆ ಟೆಕ್ನಾಲಜಿ ಬೇಕು ಸರ್. ಬಟ್ ಇಲ್ಲಿ ಟೆಕ್ನಾಲಜಿ ಚಿಕ್ಕ ಚಿಕ್ಕದಾಗಿ ಜನಗಳಿಗೆ ಗೊತ್ತಾಗಬೇಕು. ಮುಂದೊಂದು ದಿನ ರೈತರು ಸ್ವತಃ ತಾವೇ ಈ ತರದ ಪ್ರಯೋಗಗಳಿಗೆ ಮುಂದಾಗಬಹುದು. ಮುಂದಾಗಿದ್ದಾರೆ ಸರ್, ಈಗ ಆಲ್ರೆಡಿ ಮುಂದಾಗಬಹುದು ಅನ್ನೋದಕ್ಕಿಂತ ಆಲ್ರೆಡಿ 3 ಜನ ಸಿಗ್ತಕ್ಕಂಥ ತ್ಯಾಜ್ಯಗಳನ್ನು ಹೀಗೆ ಬಳಕೆ ಮಾಡ್ಕೋಬಹುದು ಸರ್. ಈಗ ನಾವು ಅದಕ್ಕೆ ಏನ್ ಹೇಳ್ತಾ ಇದೀವಿ, ನೀವು ಇದನ್ನ ಕಂಟಿನ್ಯೂ ಮಾಡಿ ಮಾಡಿ ಅಂತ. ನಿಮ್ದೇ ಗ್ರಾಮದಲ್ಲಿ ಇರ್ತಕ್ಕಂಥ ತ್ಯಾಜ್ಯವನ್ನು ನೀವೇ ಸಂಸ್ಕರಣೆ ಮಾಡಿ, ನಿಮಗೆ ಅನುಕೂಲ ಇದೆಯಲ್ವಾ ಇದರಿಂದ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ ಇದೀವಿ ಸರ್. ಇದನ್ನ ಒಪ್ಪಿಬಿಟ್ಟು ಈಗ 3 ಗ್ರಾಮ ಪಂಚಾಯತಿಗಳು ನಾವು ಮಾಡುವಂತ ಕರ್ತವ್ಯವನ್ನ ಅವರಿಗೆ ಹ್ಯಾಂಡಿಂಗ್ ಓವರ್ ಮಾಡಿದೆ ಸರ್. ಅಂದ್ರೆ ಸಸ್ಟೈನಬಿಲಿಟಿ ಅನ್ನೋ ಒಂದು ಪದದಲ್ಲಿ, ಅಂದ್ರೆ ಸುಸ್ಥಿರವಾಗಿ ಮುಂದೆ ಹೋಗ್ಬೇಕು, ಯಾವುದೇ ಒಂದು ಸಂಸ್ಥೆ ಅಥವಾ ಯಾರೋ ಒಬ್ಬರು ಅದನ್ನ ಕಂಟಿನ್ಯೂ ಮಾಡಬಾರ್ದು ಸರ್. ಆ ಕಾರಣಕ್ಕೋಸ್ಕರನೇ ಆ ಗ್ರಾಮ ಪಂಚಾಯತಿಗೆ ಈ ಒಂದು ಕಾರ್ಯಕ್ರಮವನ್ನು ವರ್ಗಾವಣೆ ಮಾಡಿದ್ದೀವಿ. ಇಲ್ಲಿ ಗಾದಿಗ್ನೂರು, ಬನ್ನಿಹಟ್ಟಿ ಮತ್ತು ತಾರಾನಗರ ಗ್ರಾಮ ಪಂಚಾಯತಿಗಳನ್ನು ನಾವು 3 ವರ್ಷ ಕಾರ್ಯಕ್ರಮ ಮಾಡಿದ್ವಿ ಸರ್, 2015 2017-18 18 ಮತ್ತು 19 ಸಾಲಿನಲ್ಲಿ ಗ್ರಾಮ ಪಂಚಾಯತಿ ಸಭೆಯಲ್ಲಿ ನಡಾವಳಿಯನ್ನು ಪಾಸ್ ಮಾಡಿಬಿಟ್ಟು ಈ ಕಾರ್ಯಕ್ರಮ ನೀವೇ ಮುಂದುವರಿಸಿ. ಅವ್ರಿಗೆ ಮುಂದುವರಿಸಿದ್ದಾರೆ? ಹೌದು ಸರ್, ಯೂಸರ್ ಬಳಕೆದಾರ ಶುಲ್ಕವನ್ನು ವಸೂಲು ಮಾಡ್ತಾ ಇದ್ದಾರೆ ಗಾದಿನೂರ್ ಪಂಚಾಯತಿಯಲ್ಲಿ, ಬನ್ನಿಹಟ್ಟಿ ಪಂಚಾಯತಿಯಲ್ಲಿ ಮತ್ತು ತಾರಾನಗರದಲ್ಲಿ. ಇವೆರಡು ಎಸ್ಪೆಷಲಿ ಬನ್ನಿಹಟ್ಟಿ ಮತ್ತು ತಾರಾನಗರದಲ್ಲಿ ನಾವೇ ಮುಂದೆ ನಿಂತು, ಸಂಸ್ಥೆನೇ ಮುಂದೆ ನಿಂತುಕೊಂಡಿದ್ದು. ಅವರ ಡಿ ಪಿ ಆರ್ ಸರ್, ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಇರುತ್ತೆ ಸರ್. ಈಗ ಇನ್ನೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ ಸರ್, ಮಾನ್ಯ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಎರಡು ಸ್ಥಳೀಯ ಗ್ರಾಮ ಪಂಚಾಯತಿಗಳೇ ಘನತ್ಯಾಜ್ಯ ನಿರ್ವಹಣಾ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದನ್ನ ನಿಯಮ ಮಾಡಿದೆ ಸರ್. ಸೊ ಈ ನಿಯಮದ ಪ್ರಕಾರ ಇಷ್ಟು ದಿನ ಯಾರು ಮಾಡ್ತಾ ಇದ್ರು ಅವ್ರು ಹ್ಯಾಂಡಿಂಗ್ ಓವರ್ ಮಾಡಬೇಕು. ಆ ಪ್ರಕಾರವಾಗಿ ಹ್ಯಾಂಡಿಂಗ್ ಓವರ್ ಅನ್ನ ನಾವೀಗ ಆಲ್ರೆಡಿ 3 ಪಂಚಾಯತಿ 2017-18 ಸಾಲಿನಲ್ಲಿ ಸರ್ ರೆಸೊಲ್ಯೂಷನ್ ಪಾಸ್ ಮಾಡಿದ್ವಿ, ತಾರಾನಗರ ಸಾರಿ ಬನ್ನಿಹಟ್ಟಿ ಮತ್ತು ಗಾದಿನೂರು ಪಂಚಾಯತಿಯಲ್ಲಿ. ಗಾದಿನೂರು ಗ್ರಾಮ ಪಂಚಾಯತ್ ಸದಸ್ಯರು, ಗ್ರಾಮದ ಹಿರಿಯರು ಎಲ್ಲರೂ ಸೇರಿಬಿಟ್ಟು ಇಂತಿಷ್ಟು ಅಮೌಂಟ್ ಇರಲಿ ಅಂತ ಹೇಳ್ಬಿಟ್ಟಿನೇ ಫಿಕ್ಸ್ ಮಾಡಿದ್ದಾರೆ ಸರ್. ಮನೆಗಳಿಂದ 25 ರೂಪಾಯಿ, ಅಂಗಡಿಗಳಿಂದ 60 ರೂಪಾಯಿ ಅಂತ ನಿಗದಿ ಮಾಡಿ ಅದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಬ್ಯಾಂಕ್ನಲ್ಲಿ ಖಾತೆಯನ್ನು ತೆರೆದಿದ್ದಾರೆ. ಈಗ ಅಲ್ಲಿಂದಲೇ ಆ ಸಂಬಳವನ್ನು ಕೊಡಬೇಕು ಸರ್. ಇದ್ರ ಉದ್ದೇಶ ಇಷ್ಟೇ ಸರ್, ಸುಸ್ಥಿರತೆ ಆಗಬೇಕು ಪಂಚಾಯತಿ. ಈಗ ನಿಮ್ಮ ಈ ಯೋಜನೆಯ ಕ್ರಿಯಾ ಯೋಜನೆ ಮತ್ತು ಕಾರ್ಯರೂಪಕ್ಕೆ ಬಂದಿರೋದನ್ನು ನೋಡಿದರೆ ರೈತರು ಈ ಬಗ್ಗೆ ಅವ್ರಿಗೆ ಒಂದಿಷ್ಟು ಅರಿವು ಮೂಡ್ತಾ ಇದೆ. ಹೌದು, ಈ ಥರದ ಗೊಬ್ಬರವನ್ನು ನಾವು ಮತ್ತೆ ಕೃಷಿಗೆ ಬಳಕೆ ಮಾಡ್ಕೊಳ್ಬಹುದು ಅಂತ. ಹೌದು ಸರ್. ಇದು ಸಂಖ್ಯೆ ಹೆಚ್ಚಾಗ್ತಾ ಇದೆಯಾ? ಹೌದು ಸರ್, ಸಂಖ್ಯೆ ಹೆಚ್ಚಾಗ್ತಾ ಇದೆ, ಫಲಿತಾಂಶನೂ ಸಿಗ್ತಾ ಇದೆ. ಹಾಗೆಯೇ ನಮ್ಮದು ಒಂದು ಉದ್ದೇಶ ಏನಿದೆ ಅಂತ ಹೇಳಿದ್ರೆ ಸುಸ್ಥಿರ ಕಾಣಬೇಕು, ಸಸ್ಟೈನಬಿಲಿಟಿ ಅಂತ ಕರಿತೀವಿ ಸರ್. ಒಂದ್ ಕಡೆಗೆ ಗ್ರಾಮಗಳು ಸ್ವಚ್ಛವಾಗ್ತವೆ, ಎಸ್, ಮತ್ತೆ ಕೃಷಿಯಲ್ಲೂ ಸಹಿತ ಒಂದು ಸುಸ್ಥಿರ ಕೃಷಿಯನ್ನ ಆರಂಭಿಸಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು. ಜೊತೆಗೆ ನೀವು ಇನ್ನೊಂದನ್ನ ಹೇಳಿದ್ರೆ ಅಪಾಯಕಾರಿ ತ್ಯಾಜ್ಯಗಳು ಬರ್ತವೆ ಅಂತಕ್ಕಂಥದ್ದು, ಅದರ ಮುಂದೆ ಏನಾಗ್ತದೆ, ಅವನ್ನೆಲ್ಲ ಎಲ್ಲಿ ಕಳಿಸ್ತೀರಿ, ಹೇಗೆ ಅದನ್ನ ಸಂಸ್ಕರಿಸ್ತಾ ಇದ್ದೀರಿ? ಆಕ್ಚುಲಿ ಸರ್, ಈ ಭಾಗದಲ್ಲಿ ನಾವು ಅಷ್ಟು ಅದಕ್ಕೆ ಮಹತ್ವ ಕೊಡಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ನಮಗೆ ಆ ತರದ ಒಂದು ಟೆಕ್ನಾಲಜಿ, ಇದಕ್ಕೆ ನಾವು ಟೆಕ್ನಾಲಜಿ ತುಂಬಾ ಬೇಕು ಸರ್. ನೀವು ಅಪಾಯಕಾರಿ ತ್ಯಾಜ್ಯ ಅಂತ ಏನ್ ಹೇಳಿದಿವಲ್ವಾ, ಇದಕ್ಕೆ ವೈಜ್ಞಾನಿಕವಾಗಿ ಅದನ್ನ ಇದು ಮಾಡಬೇಕು, ಸಂಸ್ಕರಿಸಬೇಕು ಸರ್. ಆ ವೈಜ್ಞಾನಿಕ ಸಂಸ್ಕರಿಸಿ ಆಗಬೇಕು ಅಂತ ಹೇಳಿದ್ರೆ ಸರ್ಕಾರಗಳು ನಮಗೆ ಪರ್ಮಿಷನ್ ಕೊಡಬೇಕು, ಆಮೇಲೆ ಪೊಲ್ಯೂಷನ್ ಬೋರ್ಡ್ನವರು ಒಂದಿಷ್ಟು ಸಹಾಯ ಮಾಡಬೇಕಾಗುತ್ತೆ. ಸೊ ಇವೆಲ್ಲ ವಿಚಾರಗಳಿದ್ದಾವೆ. ಸೊ ಸ್ಥಳೀಯ ಪಂಚಾಯತಿಗಳು ಸಹಿತ ಅದಕ್ಕೆ ನಡಾವಳಿಗಳನ್ನ ರೂಪಿಸಬೇಕಾಗುತ್ತೆ. ಅಪಾಯಕಾರಿ ತ್ಯಾಜ್ಯಗಳನ್ನ ಯಾರು ಬೇಕೋ ಅವರು ತಗೊಳಕ್ಕೆ ಸಿದ್ಧರಿಲ್ಲ ಸರ್. ಈಗ ಪ್ರೆಸೆಂಟ್ಲಿ ಅಲ್ಲಿ ವಿಮ್ಸ್ ಇಂದ ಒಂದು ಏಜೆನ್ಸಿಗೆ ಕೊಟ್ಟಿದ್ದಾರೆ ಸರ್, ಅವರು ಪಿ ಎಸ್ ಸಿಗಳನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ನಾವು ಹಂಗೇನಾದ್ರು ಬಂತು ಅಂತ ಹೇಳಿದ್ರೆ ಅಲ್ಲಿರುವಂತಹ ಡ್ರೈ ವೇಸ್ಟ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಸರ್ ನಾವೇ, ಪಿ ಎಸ್ ಸಿಗಳಿಂದ. ಉದಾಹರಣೆ ತೋಣಗಲ್ ಗ್ರಾಮದಲ್ಲಿ ನಮಗೆ ತುಂಬ ತ್ಯಾಜ್ಯ ಬರ್ತಾ ಇದೆ, ಅಲ್ಲಿ ನಾವು ಅವರಿಂದ ಒಣ ತ್ಯಾಜ್ಯವನ್ನು ತಗೊಳ್ತೀವಿ, ನಮ್ಮಲ್ಲಿ ಅಪಾಯಕಾರಿ ತ್ಯಾಜ್ಯದ ಅವ್ರಿಗೆ ಕೊಡ್ತೀವಿ ಸರ್. ನಾವು ಸ್ವಲ್ಪ ಈ ಕಾಲ ಬದಲಾಗಿದೆ, ಮನೆಗಳಲ್ಲಿ ತ್ಯಾಜ್ಯಗಳು ಬೇರೆ ಬೇರೆ ಬರ್ತಾ ಇದೆ. ಈಗ ಕಂಪ್ಯೂಟರ್ ಬಂದಿದೆ, ಮೊಬೈಲ್ ಬಂದಿದೆ, ಕೇಬಲ್ಸ್ಗಳು ಬಂದಿದೆ, ಏನೆಲ್ಲ ಬಂದ್ಬಿಟ್ಟು ವೈರ್ಗಳೆಲ್ಲ ಬಂದಿದೆ. ಹೌದು ಹೌದು, ಇವೆಲ್ಲವೂ ಸಹಿತ ತಿಂಗಳ ತಿಂಗಳಿಗೆ ಅವೆಲ್ಲ ತ್ಯಾಜ್ಯವಾಗ್ತಾ ಇದೆ. ಹೌದು, ಇಂಥವೆಲ್ಲ ಬಂದಾಗ ಏನು ಮಾಡ್ತೀರಿ ಸರ್? ಈಗ ಅದಕ್ಕೆ ನಾವು ಫೋಕಸ್ಡ್ ಆಗಿ ಈ ವೇಸ್ಟ್ ಅಂತ ಕರಿತಾ ಇದ್ದೀವಿ ಸರ್. ಈ ವೇಸ್ಟ್ ನಾವು ಈ ತ್ಯಾಜ್ಯ ಅನ್ನೋದನ್ನ ಇಲ್ಲಿ ಇನ್ನೂ ನಾವು ಪರಿಚಯಿಸಿಲ್ಲ ಸರ್. ಸಪೋಸ್ ಏನ್ ಬಂದಿರುತ್ತೆ, ಚಾರ್ಜರ್ ಬರುತ್ತೆ ಸರ್, ಮೊಬೈಲ್ಸ್ ಪ್ಯಾಡ್ಸ್ ಬಂದಿದ್ದಾವೆ, ಆಮೇಲೆ ಸಿಮ್ ಕಾರ್ಡ್ ಕೇಬಲ್ಸ್ಗಳು ಬಂದಿದ್ದಾವೆ, ಸಿಮ್ ಕಾರ್ಡ್ಸ್ ಎಷ್ಟೋ ಸಿಮ್ ಕಾರ್ಡ್ಸು ಬಂದಿದ್ದಾವೆ ಸರ್, ಆಮೇಲೆ ಟಿವಿಗಳಲ್ಲಿ ಹೊಡೆದೋಗಿರ್ತಕ್ಕಂಥ ಬೋರ್ಡ್ಸ್ಗಳು ಬಂದಿದ್ದಾವೆ, ಸಿಸ್ಟಮಲ್ಲಿ ಕಂಪ್ಯೂಟರ್ನಲ್ಲಿ ಇರ್ತಕ್ಕಂಥ ಕೆಲವು ಒಳ್ಳೆ ಒಳ್ಳೆ ಏನು ಮಾಡಿದ್ದಾರೆ ಅಂತಂತೇಳಿದ್ರೆ ಕೀಬೋರ್ಡೇ ಹಾಕ್ಬಿಟ್ಟಿದ್ದಾರೆ, ಬಳಸಕ್ಕೆ ಬರಲ್ಲ ಅಂದ್ಕೊಳ್ಳೆ ಹಾಕ್ಬಿಡ್ತಾರೆ. ಬಟ್ ನಾವು ಅದನ್ನು ನೋಡಿದಾಗ, ನಾವು ಯೂಸ್ ಮಾಡಿದ್ವಿ, ನಮ್ಮಲ್ಲಿ ನಮ್ಮ ಸ್ಟಾಫ್ ಸುಮಾರು ಸ್ಟಾಫ್ ಏನು ಮಾಡಿದರೆ ಅದನ್ನು ಸ್ವಲ್ಪ ಸಣ್ಣ ಪುಟ್ಟ ಮೈನರ್ ರಿಪೇರಿ ಇರುತ್ತೆ, ಅದು ಎಲ್ಲೋ ಒಂದು ಬೋರ್ಡ್ ಹೋಗಿರುತ್ತೆ ಅಥವಾ ಒಂದು ನಂಬರಿಂಗ್ ಹೋಗಿರುತ್ತೆ, ಅದನ್ನು ಸಹಿತ ನಾವು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಬಟ್ ಆ ಥರ ಬಂದಾಗ ನಮ್ಮದೊಂದು ಏನು ಹೇಳ್ತಾ ಇದ್ದೀವಿ, ನಮ್ಮ ಬೆಂಗಳೂರಲ್ಲಿ ಈ ಪ್ರೋಗ್ರಾಮ್ ನಡೀತಾ ಇದೆ ಸರ್, ಬಿ ರೆಸ್ಪಾನ್ಸಿಬಲ್ ಅಂತ ಹೆಸರದು, ಈ ತ್ಯಾಜ್ಯದ ಸಂಬಂಧಪಟ್ಟಾಗಿ ಕೆಲಸ ನಡೀತಾ ಇದೆ. ಅಂತ ಮೇಜರ್ ಏನಾದರೂ ಬಂತು ಅಂತ ಹೇಳಿದ್ರೆ ಅದನ್ನ ಅಲ್ಲಿ ಕೊಡಬೇಕು ಅಂತಕ್ಕಂತ ನಮ್ದು ಯೋಜನೆ ಇದೆ. ನಾನು ಯಾವ ಏರಿಯಾದಲ್ಲಿ ಇದೆ? ಬೆಂಗಳೂರು, ಬೆಂಗಳೂರು ಬನ್ನೇರುಘಟ್ಟದಲ್ಲಿ ಮಾಡ್ತಾರೆ ಸರ್, ಅಲ್ಲಿ ನಮ್ಮ ಏರಿಯಾದಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಅಲ್ಲಿಗೆ ಕಳಿಸೋಣ ಅಂತಕ್ಕಂಥದ್ದೊಂದು ನಮ್ಮ ಯೋಜನೆ ಇದೆ. ಬಟ್ ಅದನ್ನ ಹೇಗೆ ಕಳಿಸ್ಬೇಕು ಅನ್ನೋದನ್ನೇ ಬಂದು ಖರೀದಿ ಮಾಡುವಂತ ಲಾಟ್ ಕಟ್ಟಲೆ ಹೊಯ್ಯುವಂತ ಸಂದರ್ಭಗಳಿದಾವೆ. ಈಗ ಇಲ್ಲಿ ಒಂದು ಏನಾಗ್ತದೆ ಸರ್, ಯಾವುದೇ ತ್ಯಾಜ್ಯವನ್ನ ತೆಗೆದುಕೊಳ್ಳುವಾಗ ಅದರ ಒಂದು ಸಾರಿಗೆ ವೆಚ್ಚ ಅವೆಲ್ಲವನ್ನ ನೋಡ್ಬೇಕು. ಬಟ್ ಈ ಎಲ್ಲರೂ ಏನ್ ತಿಳ್ಕೊಂತಾರೆ, ಈ ತ್ಯಾಜ್ಯದಿಂದ ತುಂಬಾನೇ ಹಣ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಬಟ್ ಇಮಿಡಿಯೇಟ್ಲಿ ಇದ್ದ ಹಣ ಬರಲ್ಲ ಸರ್. ದಿನಾಲಿತ್ತಲೂ ಇದನ್ನ ನಾವು ಈ ಕೆಲಸವನ್ನ ಕಂಟಿನ್ಯೂ ಮಾಡ್ತಾ ಹೋದ್ರೆ ಕೆಲವು ವರ್ಷಗಳು ಆದ್ಮೇಲೆ ಹಣವನ್ನು ನಾವು ನೋಡ್ಬೋದು ಸರ್.

ಲಿಂಗಾಕರ್ಷಕ ಬಲೆಗಳನ್ನು ನೆಡಬೇಕು. 20 ದಿವಸಕ್ಕೊಮ್ಮೆ ಲೂರ್ಗಳನ್ನು ಬದಲಾಯಿಸಬೇಕು. ಈ ಕೀಟದ ಗಂಡು ಪತಂಗಗಳನ್ನು ಸಾಮೂಹಿಕವಾಗಿ ಆಕರ್ಷಿಸಿ ನಾಶಪಡಿಸಲು ಪ್ರತಿ ಎಕರೆಗೆ 12 ಮೋಹಕ ಬಲೆಗಳನ್ನು ಸಮಾನಾಂತರವಾಗಿ ಅಳವಡಿಸಬೇಕು. ಮೋಹಕ ಬಲೆಗಳು ಬೆಳೆಯ ಮಟ್ಟದಿಂದ 15 ಎತ್ತರದಲ್ಲಿರಬೇಕು. ಪ್ರತಿ 20 ದಿನಗಳಿಗೊಮ್ಮೆ ಲೂರ್ಗಳನ್ನು ಬದಲಾಯಿಸಬೇಕು. ಆರ್ಥಿಕ ಹಾನಿಯ ಮಟ್ಟ ತಿಳಿಯುವಿಕೆ ಹೀಗಿದೆ. 3 ಸತತವಾಗಿ ಪ್ರತಿದಿನ 8 ಪತಂಗಗಳು ಮೋಹಕ ಬಲೆಗಳಲ್ಲಿ ಬಿದ್ದಿರುವುದು, 60 ಹೂಗಳಲ್ಲಿ 6 ಹೂಗಳು ಹಾನಿಯಾಗಿರುವುದು ಅಥವಾ 20 ಕಾಯಿಗಳಲ್ಲಿ 2 ಕಾಯಿ ಹಾನಿಯಾಗಿರುವುದು ಅಥವಾ 2 ಹೆಚ್ಚು ಮರಿಗಳು ಕಂಡುಬಂದಿರುವುದು. ಆರ್ಥಿಕ ಹಾನಿಯ ಮಟ್ಟ ಅನುಸರಿಸಿ ನಿರ್ವಹಣೆಯನ್ನು ಈ ರೀತಿಯಾಗಿ ಮಾಡಬಹುದು. 100 ದಿನಗಳ ಅವಧಿಗಿಂತ